ಎಲ್ಲಾರನು ಅಗ್ರಿಕಲ್ಚರ್ ಓದಿಸ್ಬಿಟ್ಟಿದ್ದೀರಾ ಅಂದ್ರೆ ಏನು ಕೃಷಿ ವಿಶ್ವವಿದ್ಯಾನಿಲಯ ನಿಮ್ಮ ಹತ್ರನೇ ಇರ್ಬೇಕೇನು? ಆದರೂ ನನಗೆ ಎಲ್ಲ ಮಕ್ಕಳು ನನಗೆ ಸಪೋರ್ಟ್ ಇದ್ದಾರೆ. ಅಂದ್ರೆ ನಿಮ್ಮ ಊರು ವಿ ಸಿ ಫಾರಂ ಹತ್ರನೇ ಬರುತ್ತೆ? 1 ಕಿಲೋಮೀಟರ್ ಸರ್ ಅಲ್ವಾ? ಹಾಗಾಗಿ ಮಕ್ಕಳೆಲ್ಲ ಕಾಲೇಜ್ನ ನೋಡ್ಕೊಂಡೆ ಬೆಳೆದ್ರು ಸರ್ ಅಲ್ಲಿ. ನಮ್ಮ ರಿಲೇಷನ್ ಮಕ್ಕಳು ಇಲ್ಲೇ ಮಾಡಿದ್ದು, ನಮ್ಮ ಮಕ್ಕಳೆಲ್ಲ ಇಲ್ಲೇ ಮಾಡಿದ್ದು. ಆಮೇಲೆ ಧಾರವಾಡಕ್ಕೆ ಮಗ ಹೋದ ಎಮ್ ಎಸ್ ಸಿ ಎಗ್ರಿಗೆ, ಅಲ್ಲಿಂದ ಡೆನ್ಮಾರ್ಕ್ ಹೋದ ಹೊರಗಡೆ. ಅಲ್ಲಿಂದ ಬಂದಮೇಲೆ ನಮ್ಮ ಸೊಸೆನೂ ಎಮ್ ಎಸ್ ಸಿ ಎಗ್ರಿ ರಾಜೇಶ್ವರಿ ಅಂತಂದ್ಬಿಟ್ಟು, ಅವರು ಬಿ ಎಸ್ ಸಿ ಎ ಜಿ ಇಲ್ಲೇ ಬಿ ಸಿ ಬರಲ್ ಮಾಡಿದ್ರು, ಎಮ್ ಎಸ್ ಸಿ ಎ ಜಿ ಬೆಂಗಳೂರು ಮಾಡಿದ್ರು. ಮನೆ ಪಕ್ಕದ ಕಾಲೇಜ್ ಆದಂಗೆ ಆಗ್ಬಿಟ್ಟಿದೆ. ಹೌದು ಸರ್. ನಮ್ಮ ಬೀಗರೂ ಕೃಷಿ ಇಲಾಖೆಯಲ್ಲಿದ್ದರು. ಓ ಪರವಾಗಿಲ್ಲ. ಹೌದು ಸರ್. ಮಗಳೂ ಕೃಷಿ ಇಲಾಖೆನಾ? ಹೌದು ಸರ್, ಈಗ ಹೆಬ್ಬಾಳದಲ್ಲಿದ್ದಾರೆ, ದೇವಳಿದ್ರು. ಓಕೆ. ಈಗ ಇಲ್ಲಿಗೆ ಬಳಗ ಹಾಕ್ಸ್ಕೊಂಡವ್ರೆ. ಕೃಷಿ ಪದವೀಧರರ ಕುಟುಂಬ ನಿಮ್ಮದು? ಹೌದು ಸರ್. ಶಿವಪ್ರಸಾದ್ ಅವರೇ ಜಮೀನು 7 ಎಕರೆ ಇದೆ ಸರ್. ನೀರಾವರಿನೇ ಸಂಪೂರ್ಣ? ಎಲ್ಲ ನೀರಾವರಿ ಸರ್. ಓಕೆ. ಏನೇನು ಬೆಳೆ ಬೆಳಿತೀರಿ ಅದರಲ್ಲಿ? ಸರ್ ಭತ್ತ, ಕಬ್ಬು, ರಾಗಿ ಬೆಳಿತೀವಿ, ಮತ್ತು ಬಾಳೆ ಹಾಕಿದ್ವಿ, ಮತ್ತು ಸಾವಯವ ಮಾಡ್ತಾಯಿದ್ವಿ ಸರ್ ಆಗಲೇ 4-5 ವರ್ಷದಿಂದ. ಅದು ನಿಮ್ಮ ಪ್ರೇರಣೆಯಿಂದಾನೆ ಕೇಳ್ಕೋಬೇಕಾದ್ರೆ. ಆಕಾಶವಾಣಿ ಆಕಾಶವಾಣಿ ನನಗೆ ಆಗಲೇ 20-30 ವರ್ಷದಿಂದ ನಾನು ಆಕಾಶವಾಣಿ ಕೇಳುಗ, ಮತ್ತು ಅದನ್ನು ಅನುಸರಿಸ್ಕೊ ಹೋಗ್ತಾ ಇದ್ದೀನಿ ಸರ್. ಮತ್ತು ಇವಾಗ ಎರೆಹುಳು ಘಟಕ ಮಾಡಿದ್ದೀವಿ, ಅದು ವಿಂಡ್ರೋ ಟೈಪ್ ಅಂತ ಮಾಡಿದ್ದೀವಿ, ತೊಟ್ಟಿ ಟೈಪ್ ಅಲ್ಲ. ಸದ್ಯಕ್ಕೆ ನಮ್ಗೆ ಆಗಲೇ 1-2 ವರ್ಷದಿಂದ ಮಾಡ್ತಾ ಇದ್ದೀವಿ. ಏನದು ವಿಂಡ್ರೋ ಟೈಪ್ ಅಂದರೆ? ಅಂದರೆ ಸರ್, ಅದು ನಾವು ತೊಟ್ಟಿ ಕಟ್ಟಿದ್ರೆ ಸ್ವಲ್ಪ ಲೇಟ್ ಆಗಿದ್ದಾಯ್ತದೆ. ನೆರಳಿನಲ್ಲಿ 9 ಅಡಿ ಅಗಲ, 50 ಅಡಿ ಎಷ್ಟಡಿ ಉದ್ದ ಬೇಕಾದ್ರೂ ಮಾಡ್ಬೋದು. ಅದನ್ನು ಸಗಣಿನ ಒಂದು ಕಡೆ ಡಂಪ್ ಮಾಡ್ಕೋತೀವಿ, ಅಂದರೆ ಎಲ್ಲೆಲ್ಲಿ ಸಿಗ್ತದೆ ಅಲ್ಲಿ. ಈಗ ನಮ್ಮಲ್ಲಿ ಏನಂದ್ರೆ ಸರ್, ಹೊರಗಡೆಯಿಂದ ಗೊಬ್ಬರಕ್ಕೆ ತುಂಬ ಬೇಡಿಕೆ ಇದೆ. ಈ ಹೊರಗಡೆ ಶುಂಠಿ ಅರಿಶಿನಕ್ಕೆ ಎಲ್ಲ ಲೋಡ್ಗಟ್ಟಲೆ ಮಾರ್ಬಿಡ್ತಾರೆ. ನಾವು ಅಕ್ಕಪಕ್ಕ ಯಾರೋ ಹಸು ಸಾಕಾದ್ರೆ ನಮ್ಮದು ಒಂದು 6 ಹಸು ಇದೆ, ಅದನ್ನು ಒಂದು ಕಡೆ ಸ್ಟಾಕ್ ಮಾಡಿ ಬೇರೆ ಕಡೆಯಿಂದ ತಗೊಂಡು ನಾವು ಜೆ ಸಿ ಪಿನಲ್ಲಿ, ಈಗಿನ ಲೇಬರಲ್ಲಿ ಆಗೋಲ್ಲ, ಲೇಬರ್ ತುಂಬಿ ನಾವು ಲಿಫ್ಟ್ ಮಾಡ್ಕೊಂಡಾದ್ರೆ ಖರ್ಚು ಜಾಸ್ತಿ ಆಯ್ತದೆ. ಅದರಿಂದ ಗೊಬ್ಬರನ ಒಂದು ಸರಿ ನೋಡ್ಕೊಬಿಟ್ಟು ಅಲ್ಲಿಂದ ನಾವು ಪ್ರತಿಯೊಂದನ್ನು ಜೆ ಸಿ ಪಿನಲ್ಲಿ ಮಾಡಿ ಒಂದು ಕಡೆ ಡಂಪ್ ಮಾಡ್ಕೊಂಡು ನೀರು ಹೊಡಿತೀವಿ. ಒಂದು 15 ದಿವಸ ನೆಲದ ಮೇಲೆ? ನೆಲದ ಮೇಲೆ ಹೊಡಿತೀವಿ ಫಸ್ಟು ಸರ್. ಆಮೇಲೆ ನಾವು 1 ವಾರ 8 ದಿವಸ ಆದಮೇಲೆ ಅದು ಸ್ವಲ್ಪ ಹುಡಿ ಆಯ್ತದೆ ಗೊಬ್ಬರ, ಅದನ್ನು ಪ್ಲಾಸ್ಟಿಕ್ಕು ಶೀಟ್ ಹಾಕ್ಬಿಟ್ಟು ಸುತ್ತ 4 ರಂಗ್ರಿ ಹಂಗೆ ಇಟ್ಟಿಗೆ ಜೋಡಿಸ್ಬಿಡ್ತೀವಿ ಸರ್. ಆಮೇಲೆ ಅದನ್ನು ಸಗಣಿನ 1.5-2 ಅಡಿಯಷ್ಟು ಹೈಟ್ ಮಾಡ್ಕೋತೀವಿ. ಮಾಡ್ಕೊಂಡು ಅದ್ರ ಮೇಲೆ ನೀರು ಹೊಡಿತಾ ಇರ್ತೀವಿ, ಎರೆಹುಳನ್ನು ಅದ್ರ ಮೇಲೆ ಬಿಡ್ತೀವಿ. ಅದ್ರ ಮೇಲೆ ತರಗು ಮುಚ್ಚಿಬಿಟ್ಟು ಡೇ ಬೈ ಡೇ ನೀರು ಹೊಡಿತಾ ಇರ್ತೀವಿ. 45 ದಿವಸ ಆದಮೇಲೆ ಎರೆಹುಳು ಗೊಬ್ಬರ ಆಗುತ್ತೆ ಸರ್. ಅದನ್ನು ಮೇಲೆ ಒಂದೊಂದು ಲೇಯರ್ ಕೆರ್ಕೊಂಡು ಒಂದು ಕಡೆ ಡಂಪ್ ಮಾಡ್ಕೋತೀವಿ ಮನೆಗೆ. ಆಮೇಲೆ ಅದಕ್ಕೆ ಜರಡಿ ಮಾಡಿ ಮತ್ತು ಇದು ಟೈಕೋಡ್ರಾಮ ಎರೈಜೆಲ್ಲ ಜೀವಾಮೃತ ಎಲ್ಲನ ಅಪ್ಲೈ ಮಾಡಿ ಮುಚ್ಚಿಬಿಡ್ತೀವಿ. ಮುಚ್ಚಿಬಿಟ್ಟು ನಾವು ಆರ್ಡ್ರ್ ಬಂದ ತಕ್ಷಣ ಅದನ್ನು ಎಲ್ಲನೂ ಮಿಕ್ಸ್ ಮಾಡಿ ಬ್ಯಾಗ್ ಮಾಡ್ತೀವಿ. ಅಂದರೆ ಬರೀ ಸಗಣಿ ಮಾತ್ರ ಬಳಸ್ತೀರಾ? ಜೈವಿಕ ತ್ಯಾಜ್ಯಗಳು, ಕೃಷಿ ತ್ಯಾಜ್ಯಗಳನ್ನೇನು ಅದನ್ನು ಮಿಕ್ಸ್ ಮಾಡಿಬಿಡ್ತೀವಿ ಆ ತೊಳಕ್ಕೆ ಸರ್. ಏನೇನು ಸಿಗುತ್ತೆ ಅವೆಲ್ಲ ಹಾಕ್ತೀವಿ, ನಮ್ಮ ತೋಟದಲ್ಲಿ ಏನೇನು ಸಿಗುತ್ತೆ ಎಲ್ಲ ಹಾಕ್ತೀವಿ. ಈ ತೊಟ್ಟಿನಲ್ಲಿ ಮಾಡೋಕ್ಕೂ ನಿಮ್ಮ ಥರ ಮಾಡೋಕ್ಕೂ? ನಮ್ಮದು ಬೇಗ ಈ ಮಳೆಗಾಲದಲ್ಲಿ ಸ್ವಲ್ಪ ಹಿಂಸೆ ಸರ್ ತೊಟ್ಟಿಲ್ಲಾದರೆ. ಇದು ವಿಂಡೋ ಟೈಪ್ ಆದರೆ ಸ್ವಲ್ಪ ಬೇಗ ಇದಾಯ್ತದೆ. ಬೇಗ ಅಂದರೆ ಎಷ್ಟು ಬೇಗ ತಯಾರಾಗುತ್ತೆ? 45 ದಿನ ಬೇಕೇ ಬೇಕು ಸರ್. ತೊಟ್ಟಿಲ್ಲಾದರೆ? ತೊಟ್ಟಿಲ್ಲಾದ್ರೆ ಸ್ವಲ್ಪ ಜಾಸ್ತಿ ಆಯ್ತದೆ ದಿನ, ಮತ್ತು ಜೊತೆಗೆ ಇದು ಡ್ರೈ ಬೇಗ ಆಯ್ತದೆ ನಮ್ಮ ಇದರಲ್ಲಿ. ಅದು ತೊಟ್ಟಿನಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ನಮ್ಮ ಅನುಭವದ ಪ್ರಕಾರ. ಈಗ ನೀವೇ ಕಂಡುಕೊಂಡಿರೋದ ಇದನ್ನ ಅಥವಾ ಎಲ್ಲರೂ ನೋಡ್ತಿರ್ತಾರೆ? ನಮ್ಮ ಮಗ ನೋಡ್ಕೊಂಬಂದಿದ್ರಂತೆ ಬೇರೆ ಕಡೆ. ಹೌದಾ? ಅದನ್ನು ನಾವು ಕನ್ವರ್ಟ್ ಮಾಡ್ಕೊಂಡು ಈಗ 1000 ಗುಳಿ ಇದು ಏಲಕ್ಕಿ ಹಾಕಿದ್ದು ಸರ್. ಹಾಂ. ನಾವೇನು ಮಾಡೋದು, ನೆರಳಬೇಕಿತ್ತು, ನೆಕ್ಸ್ಟು ಶೀಟ್ ಹಾಕುವಂತ ಮಾಡಿದ್ದೀವಿ. ಮನೆ ಹತ್ರ ತೋಟ ಮನೆ ಎಲ್ಲ ಒಂದೇ ಕಡೆ ಇರೋದು, ಅದು ಒಟ್ಟು 3 ಎಕರೆ ಇರುತ್ತೆ ನಮ್ಮ ತೋಟದ್ದು. ಈಗ ಬಾಳೆ ತೆಗೆದುಬಿಟ್ಟು ಒಳಗಡೆ ಎಲ್ಲ ಫುಲ್ ಅದನ್ನೇ ಮಾಡಿದ್ವಿ ಸರ್. ಏನು ಮಾಡಿದ್ರಿ? ಎರೆಹುಳು ಘಟಕನೇ ಮಾಡಿದ್ವಿ. ಹೌದಾ? ಹಾಂ. ಕೆಳಗಡೆ ಕಬ್ಬು ಐತೆ 1-2 ಎಕರೆ, ನಾವು 4 ಅಡಿ ಸಾಲ ಮಾಡಿದ್ದೀವಿ. 517 ಎಲ್ಕ ಇದೇ ಗೊಬ್ಬರ ಸರ್. ಎರೆಹುಳ ಗೊಬ್ಬರ. ಎಷ್ಟು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾರೆ? 5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 5 ವರ್ಷದಿಂದ? ಹಾಂ ಹಾಂ ಹಾಂ. ಪರಿವರ್ತನೆ ಆಗೋದಕ್ಕೆ ರೇಡಿಯೋ ಕಾರಣ ಅಂದರೆ ಸರ್, ನಮ್ಮ ಆಕಾಶವಾಣಿ ಮೂಲ ಜೊತೆಗೆ ನೀವೇ ಪ್ರೇರಣೆ ನಮಗೆ. ಅಲ್ಲ, ಈಗ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೀತಾ ಇದ್ರಲ್ಲ, ಏನು ಸಮಸ್ಯೆ ಇತ್ತು? ಸಮಸ್ಯೆ ಅಂದರೆ ಸರ್, ಹೆಚ್ಚಿಗೆ ಇಳುವರಿ ಬರುತ್ತೆ ಅಂತ ನಾವು ಆಸೆ ಇಟ್ಕೋಬೋದು. ಆದರೆ ಅದನ್ನು ಈಗಿನ ಇದರಲ್ಲಿ ರಾಸಾಯನಿಕ ನಮ್ಮ ಶರೀರಕ್ಕೆ ಇದಾಗಲ್ಲ. ಜೊತೆಗೆ ನಿಮ್ಮ ಒಂದು ಪ್ರೇರಣೆ, ಜೊತೆಗೆ ನಿಮ್ಮ ನಾವು ಆಕಾಶವಾಣಿ ಕೇಳಿಸ್ತವಿಂದ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಹಸಿರಲ್ಲೇ ಗೊಬ್ಬರ ಮಾಡ್ತಾ ಇದ್ವಿ. ಜೊತೆಗೆ ನಮ್ಮದು ಒಂದೇ ಪ್ಲಾಟು, 4-5 ಎಕರೆ ಐತೆ ಒಂದು ಕಡೆ, ಅಲ್ಲಿ ಫುಲ್ಲು ಕೆರೆಯಿಂದ ಪಕ್ಕನೇ ವಿ ಸಿ ಫಾರಂ ಕೆಳಗಡೆನೆ. ಅದು ನೀರಿಗೇನು ತೊಂದರೆ ಇಲ್ಲ, ರಸ್ತೆಗೇನು ತೊಂದರೆ ಇಲ್ಲ. ಫಸ್ಟು ಡಯಂಚ ಸೆಣಬು ತಗಣಿ ಉರುಳಿ ಎಲ್ಲನೂ ಮಿಕ್ಸ್ ಮಾಡಿ ಚೆಲ್ಬಿಡ್ತಿದ್ದೆ. ಆಮೇಲೆ ಸ್ವಲ್ಪ ಇನ್ನೇನು ಹೊಡೀತದೆ ಎಂದು ಹೂವು ಬಂದಮೇಲೆ ಎಲ್ಲನೂ ಇದು ಮಲ್ಚಿಂಗ್ ಮಾಡ್ಬಿಡ್ತೀವಿ ಸರ್. ಆಮೇಲೆ ನಾವು ಏನು ಮಾಡಬೇಕು, ಭತ್ತನೇ ಆಗಲಿ ಕಬ್ಬೆ ಆಗಲಿ ಮಾಡ್ತೀವಿ. ಅಂದ್ರೆ ಗೊಬ್ಬರ ಒಂದ್ಸರಿ ಬೆಳ್ಕಂತೀರಿ? ಬೆಳ್ಕಂತೀವಿ ಸರ್, ಅದೇ ನಮ್ಗೆ ಜಾಸ್ತಿ ಗೊಬ್ಬರ ಇವಾಗ. ಮತ್ತೆ ಕಬ್ಬಿಗೆ ಏನು ಮಾಡ್ತೀವಿ ಸರ್, 4-5 ಸರಿ ಸಾಲ್ ಮಾಡಿದ್ವಿ. ಅದಕ್ಕೆ ಏನು ಮಾಡ್ತೀವಿ, ಹಾಕುವಾಗಲೇ ಎಲ್ಲನೂ ಹಾಕ್ಬಿಡ್ತೀವಿ ಸಾಲು. ಫಸ್ಟು ಏರುಗಳ ಒಂದೇ ಸರಿ ಕೂಪರ್ತೀವಿ ಈಗ ಸರ್ ಮಾಡೋದು. ಆಮೇಲೆ ತಿರ್ಗಿ ನಾವು ಏರು ಇಳಿಸೋದೇ ಇಲ್ಲ. ಈ ಒಂದು ಕಣ್ಣಿಂದ ಬಳಸ್ತೀರೋ ಅಥವಾ ಸರ್ ಸದ್ಯಕ್ಕೆ ನೆಕ್ಸ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ ಸರ್. ಈಗ ಮೊದಲು 3 ಕಣ್ಣಿಂದ ಮಾಡಿದ್ದು, 4-5 ದಿ ಸರ್ ಮಾಡ್ರೆ ಅದಕ್ಕೂ ಹಸಿರಲ್ಲೇ ಇದು ಮಾಡ್ಬಿಟ್ಟು ಸೇಮ್ ಅದೇ ಥರ ಮಾಡಿದ್ವಿ ಸರ್. ಅದೇನೋ ಹೊಸ ತಳಿ ಹೇಳಿದ್ರಲ್ವಾ, ಅಂದ್ರೆ ಈಗಾಗಲೇ ನಿಮ್ಮ ಕಡೆ ಹಳೆ ಭಾಗದ ತಳಿ ಇರ್ಬೋದು ಅದು. ಇಲ್ಲ, 517 ಈಗ ನಮ್ಮ ವಿಸಿಪುರಮಲ್ಲಿ. ಅದನ್ನೇ ಅದನ್ನೇ, ಆ ತಳಿ ವಿಶೇಷತೆಗಳ ಬಗ್ಗೆ ಹೇಳಿ ಸರ್. ಅದು ಬೆಂಕಿ ಹಾಕ್ಬಾರ್ದು ಸರ್, ನಾವು ತರಗಟ್ಟು ಬೆಂಕಿ ಯಾವತ್ತೂ ಹಾಕಲ್ಲ. ಅದು ನಾವು ಮೊದಲು ಹಾಕ್ತಾ ಇದ್ದೋ, ಈಗ ಸಾವಯವ ಕೃಷಿ ಮಾಡೋಕೆ ಮೊದಲು ಬೆಂಕಿ ಹಾಕ್ತಿದ್ದೆ. ಅವಾಗ ಏನಿರ್ತದೆ, ಈ ಪೈರು ಕಡಿಯುವಾಗ ಏನಿರ್ತದೆ, ಎಲ್ಲ ಸ್ವಲ್ಪ ಸೀರಲ್ ಥರ ಬರ್ತದೆ ಬೆಂಕಿಗೆ ಇದಾಗಿ. ಜೊತೆಗೆ ಒಳಗಿರೋ ಇವೆಲ್ಲ ಹೋಯ್ತಾವೆ, ಎರೆಹುಳ ಅಲ್ಲಿ ಏನೇ ಇದಾದರೂ. ಆವಾಗಿಂದ ನಾವು ಇದು ಮಾಡಲ್ಲ ಸರ್. ಅಲ್ಲ, ತಳಿ ಬಗ್ಗೆ ಹೇಳಿ. ತಳಿ 517 ಸರ್, ಅದು ನಾವು ಸ್ಟಾರ್ಟಿಂಗಲ್ಲಿ ನಾನು ಸಾವಯವ ಮಾಡಿದಾಗ ಸ್ವಲ್ಪ ಇಳುವರಿ ಕಮ್ಮಿ ಬಂತು. ಎಷ್ಟು ಬಂತು? ಏನು ಒಂದು 1 ಎಕರೆಗೆ 30 ಟನ್ನೇ ಸರ್ ಬಂತು. ಈಗ ಹೆಚ್ಚು ಕಮ್ಮಿ 60 ಟನ್ನು ಮೇಲೆ ಬರ್ತದೆ. 60 ಟನ್ವರೆಗೂ ಹೋಗಿದೆ ಸರ್. ಹೋಗಿದೆ ಸಾವಯವ ಕೃಷಿನಲ್ಲಿ. ಹೌದು ಸರ್. ಅಂದ್ರೆ ಬರೀ ಎರೆಹುಳ ಗೊಬ್ಬರ? ಎರೆಹುಳ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ. ನಾವು ಬೇರೆ ಕಡೆ ಎಲ್ಲ ಗೊಬ್ಬರನ ತಗೋತೀವಿ, ಕಪ್ಪು ಕಟಾವ್ ಆದ್ಮೇಲೆ ಟ್ರ್ಯಾಕ್ಟರ್ ಓಡಿಸ್ತೀವಿ, ಮತ್ತೆ ಹಸಿರುಳೆ ಗೊಬ್ಬರ ಹಾಕಾದ್ಮೇಲೆ ತೋಟಗಾರಿಕೆ ಲೆಕ್ಕಿಂದ ಟಿಲ್ಲರ್ ತಗೊಂಡಿದ್ದೀವಿ ಸರ್. ಅದಕ್ಕೆ ಒಂದು ಟ್ರಾಲಿ ಮಾಡಿಸ್ಕೊಂಡಿದ್ದೀವಿ, ಅದಕ್ಕೆ ಎರೆಹುಳ ಗೊಬ್ಬರನ ಅದಕ್ಕೆ ಡಂಪ್ ಮಾಡ್ತೀವಿ. ಇಬ್ಬರು ಲೇಬರ್ ಕರ್ಕೊಂಡು ಏನು ಮಾಡ್ತೀವಿ, ಮಧ್ಯದಲ್ಲಿ ಟ್ರಾಲಿ ಜೊತೆ ಬಿಡ್ತೀವಿ. ಎಲ್ಲೆಲ್ಲಿ ತೆಂಡೆ ಇದೆ, ಈ ಕಡೆ ಒಬ್ಬ ಆ ಕಡೆ ಒಬ್ಬ ಸೈಡಿಗೆ ಗೊಬ್ಬರ ತಗೊಂತ. ಅದಾದ್ಮೇಲೆ ಟಿಲ್ಲರಲ್ಲೇ ಪಟ ಇದು ಮಾಡೋದು ಸರ್. ತಲವಾರ್ ಮಾತ್ರ ಗೋರ್ಕೋತೀವಿ, ಉಳ್ಕೊಂಡದ್ದೆಲ್ಲ ನೀರು ಕೊಟ್ಕೋತೀವಿ ಸರ್. ನೀವು ಕೂಳೆ ಬಗ್ಗೆ ಮಾತಾಡ್ತಿದ್ದೀರಿ? ಕೂಳೆ ಬಗ್ಗೆ ಸರ್. ಗಂಗಬ್ಬಲ ತಗೋತೀರಿ ಸರ್? ಈಗೆಲ್ಲ ಈಗ 5ನೇ ಕೂಳೆ ಮಾಡ್ತಾ ಇದೀವಿ. ಓ ಪರವಾಗಿಲ್ಲ, 5ನೇ ಕೂಳೆ ತನಗಬ್ಬಲ್ದೆ. ತೆನೆಗಿಂತ ಕೂಳೆನಲ್ಲಿ ಜಾಸ್ತಿ ಬರ್ತಾ ಇದೆ. ಯಾವಾಗ ಈಗ ಕೊಟ್ಟಿಗೆ ಗೊಬ್ಬರ ಮತ್ತೆ ನಾವು ಎರೆಹುಳ ಗೊಬ್ಬರ ಬಳಸಿದ್ಮೇಲೆ ಸರ್. ಜೊತೆಗೆ ಇನ್ನೊಂದಿನ ಸರ್, ತೋಟದಲ್ಲಿ ಒಂದು 100-150 ತೆಂಗಿನ ಮರಗಳಿವೆ. ನಮ್ಮದು ಸ್ವಲ್ಪ ಚಿಟ್ರು ಜಮೀನು ಅಂತೀರಿ, ಕಲ್ಲು ಜಾಸ್ತಿ. ನಾವು ಎರೆಹುಳ ಗೊಬ್ಬರ ಮತ್ತು ಇದು ಮಾಡಿದ್ಮೇಲೆ ಯಾವತ್ತೂ ಮೆಡಿಷನ್ ಅಂತೂ ಹೊಡೆದಿಲ್ಲ. ನಾವು ಜಮೀನು ಮಾಡಿದ್ಮೇಲೆ ನನ್ನ ಇದ್ರ ಮೇಲೆ ಇದು ಮಾಡಿದ್ಮೇಲೆ ಸಾವಯವ ಮಾಡಿದ್ಮೇಲೆ ಸರ್, ಕಾಯಿ ತುಂಬ ಸಣ್ಣ ಬರ್ತಾ ಇತ್ತು. ಈ ವ್ಯವಸಾಯ ಇದು ಎರೆಹುಳ ಗೊಬ್ಬರ ಮತ್ತು ಇದೆಲ್ಲ ಮಾಡಿದ್ಮೇಲೆ, ಹಸಿರೆಲ್ಲ ಮಾಡಿದ್ಮೇಲೆ ತುಂಬ ಸೈಜ್ ಬರ್ತಾ ಇದೆ ಸರ್ ಕಾಯಿ. ಅದೊಂದು ನನಗೆ ಅನುಭವ ಆಯ್ತು ಸರ್. ಇಳುವರಿ ಏನಾದ್ರು ಜಾಸ್ತಿ ಆಗಿದೆಯಾ? ಇಳುವರಿ ಜಾಸ್ತಿ ಆಗಿದೆ ಮತ್ತೆ ಸೈಜು ಜಾಸ್ತಿ ಆಗಿದೆ ಸರ್. ಮುಂಚೆ ಎಷ್ಟು ಕಾಯಿ ಬರ್ತಿತ್ತು, ಈಗ ಎಷ್ಟು ಬರ್ತಾ ಸರ್? ಅವಾಗ ಕಾಯಿನವರು ಸೈಜ್ ನೋಡ್ಬಿಟ್ಟು ನಮಗೆ 1-4 ಕೊಡ್ತೀರಾ, 2-6 ಕೊಡ್ತೀರಾ ಈ ಥರ ಕೇಳ್ತಾ ಇದ್ರು. ಇವಾಗ ಸೈಜು ತಗೋತಾರೆ, ತೂಕನೂ ತಗೋತಾರೆ. ಇವತ್ತು ಮೊನ್ನೆ ಸೈಜು ಅಂದ್ರೆ ಸರ್ ಸ್ವಲ್ಪ ಇಳುವರಿ ಮಳೆ ಆಗಲಿ ನೋಡಿ, ಅದರಿಂದ ಸ್ವಲ್ಪ ಇಳುವರಿ ಕಮ್ಮಿ ಇತ್ತು. ಕೇಳಿಸಿದ್ದೆ, 55 ರೂಪಾಯಿ ಇತ್ತು ಪರ್ ಕೆಜಿ ಅಲ್ಲಿ ಮನೆ ಹತ್ರನ ಕೊಟ್ಟಿದ್ದೆ. ಪರವಾಗಿಲ್ಲ. ಅಂದ್ರೆ ನಿಮ್ಗೆ ಮುಂಚೆ ಒಂದು ಮರದಿಂದ ಎಷ್ಟು ಕಾಯಿ ಸಿಗ್ತಿತ್ತು, ಈಗ ಎಷ್ಟು ಸಿಗ್ತಾ ಇದೆ? ಈಗ ಜಾಸ್ತಿ ಸಿಗ್ತದೆ, 200 ಮೇಲೆ ಸಿಗ್ತದೆ ಸರ್ ಒಂದು ಮರದಿಂದ. ಒಂದು ಮರದಿಂದ ಪರವಾಗಿಲ್ಲ. ಮೊದಲು ಕಮ್ಮಿ ಬತ್ತಾಯ್ತು, ಮತ್ತೆ ಸಣ್ಣನೂ ಬತ್ತಾಯ್ತು. ವ್ಯಾಪಾರಕಾರ ಏನ್ ಮಾಡೋರು, ಸೈಜ್ ನೋಡ್ಬಿಟ್ರ ತುಂಬಾ ಸೈಜ್ ಕಮ್ಮಿ ಇದೆ, ನಮ್ಗೆ ವರ್ಕೌಟ್ ಆಗಲ್ಲ. ನೀವು ಎಳ್ನೀರ್ ಕೊಡಲ್ವಾ? ಇಲ್ಲ ಸರ್, ಕಾಯಿನೇ. ಕಾಯಿನೇ ಕೊಬ್ಬರಿಗೆ ಹಾಕಲ್ವಾ? ಕೊಬ್ಬರಿ ಅಂದ್ರೆ ಕೆಲವು ಸಹ ನಾವು ಕೀಳೋದು ಲೇಟ್ ಆದ್ರೆ ಅವನ್ನ ಏನಾದ್ರು ನೀರಿಲ್ಲದೆ ಹೋಗ್ಬಿಟ್ರೆ ಅವನ್ನ ಅಟ್ಟಕ್ಕೆ ಹಾಕ್ಬಿಡ್ತೀವಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಈಗ ಕಬ್ಬಲ್ಲಿ ನಿಮ್ಗೆ ಮೊದಲಿಗೆ 30 ಟನ್ ಸಿಗ್ತಾ ಇತ್ತು, 30 ಟನ್ ಸಿಗ್ತಾ ಇತ್ತು ಸಾವಯವದಲ್ಲಿ, ಆಮೇಲೆ 60 ಬಂದಿದೆ, ಇನ್ನೂ ಜಾಸ್ತಿ ಬರುತ್ತೆ ಅನ್ಸುತ್ತೆ ನಮ್ಗೆ. ಈಗ ಸ್ವಲ್ಪ ಪರವಾಗಿಲ್ಲ ಸರ್, ಅಲ್ಲ ಬರ್ಬೋದು ಸರ್. ಈ 30 ಟನ್ ಹೆಚ್ಚಳ ಆಯ್ತಲ್ಲ, ಅದಕ್ಕೆ ಏನ್ ಕಾರಣ ಇರಬಹುದು ಅಂತ ಸರ್? ಈ ಹೆಸರಿಲೆ ಗೊಬ್ಬರ ಮತ್ತೆ ಎರಳ ಗೊಬ್ಬರನೇ ನಮ್ಗೆ ಮೇನ್ ಸರ್. ಹೌದಾ ಸರ್? ನನ್ಗೆ ಒಂದು ಇನ್ಸಿಡೆಂಟ್ ಏನಂದ್ರೆ ಸರ್, ಎಳ್ನೀರು ತುಂಬ ಸೈಜ್ ಕಮ್ಮಿ ಇತ್ತು. ನಮ್ಮ ದೇವಸ್ಥಾನ ಒಂದು ಇದು ಮಾಡಿದ್ವು, ಈಗ ಡೆಮಾಲಿಷ್ ಮಾಡಿ ಹೊಸದಾಗಿ ಪುನರುಜ್ಜೀವನ ಮಾಡೋ ಅಂದ್ಬಿಟ್ಟು ಮಾಡಿದ್ದೀವಿ ಸರ್. ಅಲ್ಲಿ ನಮ್ಮ ಸೆಲ್ಲುಪಿಳೆ ಹೆಂಗಾರು ಬಂದಿದ್ರು ಸರ್, ಅವ್ರನ್ನ ಇಲ್ಲಿ ಬಂದು ಭೇಟಿ ಮಾಡಿ ನಾವು, ಅವರು ಚೆಲುವಳ ಸ್ವಾಮಿ ಅಂತ ದೇವರು ಸರ್. ಅದನ್ನು 1903 ಅದನ್ನು ದೇವಸ್ಥಾನನ ಮಾಡಿದ್ರು ಆ ಕಾಲದಲ್ಲಿ. ಆಯಿತು, ಇವಾಗ ಅದು ಎಲ್ಲ ಸೋರ್ತಾಯಿತು. ಮುಜರಾಯಿಂದ ಪರ್ಮಿಷನ್ ತಗೊಂಡು ಯಜಮಾನರುಗಳು ಕಮಿಟಿ ಮಾಡಿ ಈಗ ಅದನ್ನು ಡ್ಯಾಮೇಜ್ ಮಾಡಿದೆ ಸರ್ ಲಾಸ್ಟು ಭಾನುವಾರ. ಆಯಿತು, ಆವಾಗ ಬಂದಿದ್ರು ವಿಗ್ರಹ ಎಲ್ಲ ಹೊರಗಡೆ ತೆಗೆದು ಅದನ್ನು ಬೇರೆ ಕಡೆ ಪೂಜೆ ನಿಲ್ಲಿಸ್ಬಾರ್ದು ಅಂತ ಅದನ್ನು ವ್ಯವಸ್ಥೆ ಮಾಡಿದ್ರು ಸರ್. ಸೆಳ್ಳಿಪಿಳೆಯಂಗಾರ ಬಂದು ಅಲ್ಲ ಎಳ್ನೀರಿಗೂ ಅದಕ್ಕೂ ಏನು ಸಂಬಂಧ? ಅಲ್ಲ ಹೇಳ್ತೀನಿ ಸರ್, ಅಲ್ಲಿಗೆ ಬರ್ತೀನಿ. ಆಮೇಲೆ ಸರ್ ಅವರು ಎಳ್ನೀರು ಇದ್ರೆ ಕೊಡ್ತೀನಿ ನಮ್ಗೆ ಇನ್ನೇನು ಬೇಡ ಅಂತ ಸರ್. ಅವ್ರು ಮಿಸ್ಸಸ್ ಅವರು ಇಬ್ಬರು ಬಂದಿದ್ದು ಸರ್, ನಮ್ಮ ತೋಟದಲ್ಲಿ ಎಳ್ನೀರು ಕಳಿಸ್ದೆ ಸರ್. ನನಗೆ ಆಶ್ಚರ್ಯ ಆಯಿತು ಸರ್, ಒಂದು ಎಳ್ನೀರು ಅವ್ರು ಕುಡಿಕಾಗಲಿಲ್ಲ, ಅವ್ರ ಮಿಸ್ಸಸ್ಸು ಕುಡಿಕಲ್ಲ, ಅವ್ರಿಗೆ ಕುಡಿಕಾಗಲಿಲ್ಲ. ನೀವು ಕುಡಿಯಕ್ಕಾಗಲಿಲ್ಲ ಅಂದ್ರೆ ಅಷ್ಟು ಸೈಜ್ ಬಂದಿದೆ ಸರ್. ಸರಿ, ಅದು ಏನಂದ್ರೆ ನನಗೆ ಈ ಗೊಬ್ಬರದಿಂದ ಮತ್ತೆ ಸಾವಯವದಿಂದ ಅನ್ನೋದು ನನಗೆ ಇಷ್ಟು ವಯಸ್ಸಿಗೆ ನನಗೆ ಅದು ಅನುಭವ ಆಯ್ತು ಸರ್. ಅಂದ್ರೆ ಒಂದೇ ಒಂದು ಕಾಳು ಗೊಬ್ಬರ ಕೊಡದಲ್ಲೇ ನೀವು 1 ಎಕರೆಗೆ 60 ಟನ್ ಇಳುವರಿ ತಗತಾ ಇದ್ದೀರಿ. ಕಬ್ಬನ್ನ ಏನ್ ಮಾಡ್ತೀರಿ, ಫ್ಯಾಕ್ಟ್ರಿ ಮಾಡ್ತೀರಾ? ಇಲ್ಲ ಸರ್, ಬೆಲ್ಲ ಅಂದ್ರೆ ನಮ್ಗೆ ಪರ್ಸ್ನಲ್ ಆಗಿ ಮಾಡೋಕೆ, ಬೆಲ್ಲ ಮಾಡೋಕೆ ಕೆಲವರು ಈ ಸಾವಯವ ಇದರಲ್ಲಿ ಅವರು ಕೊಡ್ತೀವಿ, ಅವರು ಟನ್ಗೆ 3,000 ಕೊಡ್ತಾರೆ. ಬೇರೆ ತಗೊಳ್ಳೋರು ಸ್ವಲ್ಪ ರೇಟ್ ಕಮ್ಮಿ, ಅದರಿಂದ ನಾವು ಸಾವಯವ ಯಾರು ಮಾಡ್ತಾರೆ ಅವ್ರಿಗೆ ನೋಡಿ ಕೊಡ್ತೀವಿ. ಅಂದರೆ ಬೆಲ್ಲ ಮಾಡೋರಿಗೆ ನೇರವಾಗಿ ಕಬ್ಬು ಕೊಡ್ಬಿಡ್ತೀರಿ ಅಲ್ವೇ? ನಿಮಗೂ ಆದಾಯ, ಅವ್ರಿಗೂ ಅನುಕೂಲ. ಹೌದು ಸರ್. ಖರ್ಚು ಎಷ್ಟು ಮಾಡ್ತೀರಿ ಸರ್? ಖರ್ಚು ಅಂದರೆ ಅದನ್ನು ಇದೇ ಗೊಬ್ಬರ ವ್ಯವಸ್ಥೆ ಖರ್ಚು ಇದೆಲ್ಲ. ಎರೆಗೊಬ್ಬರ ನೀವೇ ಉತ್ಪಾದನೆ ಮಾಡ್ತೀರಿ? ಹೌದು ಸರ್. ನಿಮ್ದು ಟ್ರ್ಯಾಕ್ಟರ್ಗೆ ಹೊರಗಡೆಯಿಂದ ಪರ್ಚೇಸ್ ಮಾಡಿದ್ರೆ ಆ ಗೊಬ್ಬರಕ್ಕೆ ಒಂದು ಟ್ರ್ಯಾಕ್ಟರ್ಗೆ 2,000 ರೂಪಾಯಿ ಕೊಡ್ತೀವಿ. ಆಯ್ತು ಶಿವಪ್ರಸಾದ್, 1 ಎಕರೆಗೆ ಎಷ್ಟು ಖರ್ಚಾಗ್ಬೋದು ಹೇಳಿ? ಖರ್ಚು ಅಂದ್ರೆ ನಮ್ಮಲ್ಲಿ ಈ ಲೇಬರ್ದು ಎರೆಹುಳ ಗೊಬ್ಬರ ಮಾಡ್ಬೇಕಾದ್ರೆ ಲೇಬರ್ ಬೇಕು, ಅದನ್ನು ಜರಡಿ ಮಾಡಬೇಕು, ತಿರ್ಗಾ ಅದನ್ನು ಲೇಯರ್ ಲೇಯರ್ ಎತ್ಕೋಬೇಕು. ಅದರಿಂದ ಸ್ವಲ್ಪ ಈಗಿನ ನಮ್ಮ ರಾಸಾಯನಿಕಿಂತ ಸ್ವಲ್ಪ ಕಮ್ಮಿ ಬರ್ತದೆ ಸರ್. ಎಷ್ಟು ಬರುತ್ತೆ ಹೇಳಿಯಪ್ಪ? ನೀವೆಲ್ಲ ಬಿಸ್ನೆಸ್ ಮ್ಯಾನ್ಗಳು, ವ್ಯಾಪಾರ ಎಲ್ಲ ಮಾಡ್ತೀರಿ, ಖರ್ಚು ವೆಚ್ಚದ ಪಟ್ಟಿ ಇಟ್ಟಿರ್ತೀರಿ, ಅದು ಅಂದಾಜು ಎಷ್ಟು ಖರ್ಚಾಗ್ಬೋದು ಸರ್? ಈಗೊಂದು 20,000 25,000 ಆಗ್ಬೋದು ಸರ್. 30,000 ಇಟ್ಕೊಳ್ಳಿ ಸರ್. ಆಯ್ತಾ? 60 ಟನ್ನು ಅಂದ್ರೆ 3,000 ರೂಪಾಯಿ ಹೆಂಗ್ ನೀವು ಮಾರಿದ್ರು? 180,000 ಸರ್. ಅಂದ್ರೆ ನಿಮ್ಗೆ 30,000-40,000 ಖರ್ಚು ಅಂದ್ರೆ 1.5 ಲಕ್ಷ ಆದಾಯ ಬಂದಂಗ ಆಯ್ತು. ಮತ್ತೆ ಯಾಕೆ ಕಬ್ಬು ಬೆಳಿಬಾರ್ದು ಈ ತರ? ಕಬ್ಬು ಬೆಳಿಬೋದು ಸರ್, ಅಂದ್ರೆ ಈಗಿನ ನಮ್ಮ ರೈತರು ಬಿಡ್ಬೇಕು ಸರ್. ಮೆನ್ಯೂರ್ ಬಿಡ್ಬೇಕು, ಮತ್ತೆ ಮೆಡಿಸಿನ್ ಹೊಡೆದ್ ಬಿಡ್ಬೇಕು. ಈಗ ಲೇಬರ್ ಇಲ್ಲ ಅಂದ್ಬಿಟ್ಟು ಎಲ್ಲನೂ ಬರೀ ಈ ಕಳೆ ನಾಶಕನೇ ಹೊಡಿತಾರೆ, ಅದರಿಂದ ನಮಗೂ ತೊಂದರೆ, ಜೊತೆಗೆ ತಿನ್ನೋರಿಗೂ ತೊಂದರೆ. ಈ ಪಿಗ್ಗುಳಿ ನೆಡ್ತೀರಾ ನೀವು ಸರ್? ನಾವು ಸದ್ಯಕ್ಕೆ ನಮ್ಮ ಇದರಲ್ಲಿ ಅಂತ ಪಿಗ್ಗುಳಿ ಏನಿಲ್ಲ ಸರ್, ಬರ್ತಾ ಇಲ್ಲ. ಮತ್ತೆ ಈ ಹೆಗಣದ ಸಮಸ್ಯೆಗೆ ಪರಿಹಾರ ನಮ್ಮಲ್ಲಿ ಇಲ್ಲ ಸರ್. ಇಲ್ವೇ? ಯಾಕೆಂದ್ರೆ ನಾವು ಜಾಸ್ತಿ ಈ ಕಳೆ ಅದು ಇದು ಬಿಟ್ರೆ ಅಂಬಿಟ್ರೆ ಬರ್ತದೆ, ನಾವು ಅಲ್ಲಲ್ಲೇ ಇರುದೇ ನೋಡ್ಕೋತೀವಿ. ಜೊತೆಗೆ ಸೈಡ್ನಲ್ಲಿ ಹೊರಗಡೆ ಮುರಿ ಎಲ್ಲ ಆದ್ಮೇಲೆ ಬ್ರಷ್ ಕಟ್ ಹೊಡೆದು ಬಿಡ್ತೀವಿ ವರ್ಸುತ್ತಲ್ಲಿ. ಒಟ್ಟಿನಲ್ಲಿ ಆ ಬುಡದಲ್ಲಿ ಏನಾದರೂ ಕಳೆಗಳೇ ಬಂದು ತೆಗೆಸ್ತೀವಿ, ವಿಶಾಲವಾಗಿರ್ತದೆ ನೋಡಿ, ಅದರಿಂದ ಆ ಥರ ಮಾಡ್ತೀವಿ. ಭತ್ತ ಹೇಗೆ ಬೆಳಿತೀರಿ ಹೇಳಿ ಸರ್? ಭತ್ತ ಅಂದ್ರೆ ನಾವು ಮಾಮೂಲಿ ತಕ್ಕಲಿನಲ್ಲಿ ಮಾಮೂಲಿ ಹಸಿರು ಗೊಬ್ಬರ ಚೆಲ್ಬಿಟ್ಟು ಉಳುಮೆ ಮಾಡ್ತೀವಿ. ಸರಿ, ಒಟ್ಲು ಬೇರೆ ಮಾಡ್ಕೊಂಡಿರ್ತೀವಿ. ಯಾವ ತಳಿ ಹಾಕ್ತೀರಿ ಸರ್? ನಾವು ಜಾಸ್ತಿ ಇದು ಮಾಡಿದ್ದೆ ಸರ್, ಯಾವುದು KRS-4 ಮಾಡಿಸಿದ್ದು ಶಿವಕುಮಾರ್ ಅವರು, ನಮ್ಮ ವಿಸಿಪುರಮ್ ಅವರು ಮೊದಲು ನಮಗೆ ಇದು, ಅವರು ಮತ್ತೆ ರಾಜಣ್ಣವರು ನಮ್ಮ ಫೀಲ್ಡ್ಗೆಲ್ಲ ಬಂದು ಶ್ರೀ ಪದ್ಧತಿ ಮಾಡವ್ರೆ, ಮತ್ತೆ ಮಿಷಿನ್ ನಾಟಿನೂ ಮಾಡಿಸೋರೆ ಸರ್. ಎಲ್ಲಾ ತರನು ಮಾಡಿಸ್ತಾರೆ. ಆಯ್ತು, ಅವ್ರು ಮಾಡಿಸ್ತಾರೆ, ನೀವ್ ಯಾವ ವಿಧಾನದಲ್ಲಿ ಬೆಳಿತೀವಿ? ಅದೇ ವಿಧಾನದಲ್ಲಿ ಬೆಳಿತೀವಿ ಸರ್. ಅಂದ್ರೆ ಮಿಷಿನ್ ನಾಟಿನ ಮಿಷಿನ್ ನಾಟಿನ ಮಾಡಿಸ್ತೀವಿ. ಶ್ರೀ ಪದ್ಧತಿ ಅಂದ್ರೆ ಅವರು ಮಾರ್ಕರ್ ಕೊಡ್ತಾ ಇದ್ರು, ಮಾರ್ಕರು ನಮ್ಗೆ ವಿಸಿ ಪರಂ ಇಂದ ಬಂದು ಕೊಡ್ತಿದ್ರು. ಈಗ ನಾವೇನ್ ಮಾಡ್ತೀವಿ, ಅರ್ಧ ಅಡಿಗೆ ಅರ್ಧ ಅಡಿಗೆ ದಾರ ಗಂಟೆ. ಅಂದ್ರೆ ಈಗ ಬೇಸ್ ಕ್ಯಾನಲ್ ಶ್ರೀ ಪದ್ಧತಿಯಲ್ಲಿ ಬೆಳಿತೀರಾ? ಹೌದು ಸರ್, ನಾವು ಎರಡು ಬೆಳೆನು ಆಯ್ತದ ನಮ್ಗೆ. ಶ್ರೀ ಪದ್ಧತಿನಲ್ಲೇ ಬೆಳಿತೀರಾ? ಶ್ರೀ ಪದ್ಧತಿನಲ್ಲೇ ಬೆಳಿತೀವಿ, ಮಿಷಿನ್ ನಾಟಿನೂ ಮಾಡಿಸ್ತೀವಿ ಸರ್. ಓಕೆ, ಕೆ ಆರ್ ಎಚ್ 4 ಬಿಟ್ಟು ಬೇರೆ ಇನ್ಯಾವ ತಳಿನೂ ಸರ್? ಬೇರೆ ಜೆಎನು ಹಾಕ್ತೀವಿ, ಮತ್ತೆ IR 64 ಹಾಕ್ತೀವಿ. ಅದು ಕಾಲಕ್ಕೆ ತಕ್ಕಂಗೆ ನೋಡ್ಕೊಂಡು ಮಾಡ್ತೀವಿ. ಸಣ್ಣ ಭತ್ತ ಮಾಡಿಸ್ತೀವಿ. ಭತ್ತ ಅಂದ್ರೆ ಅದನ್ನು ಸಾವಯವನೇನು ಅಥವಾ ಸಾವಯವ? ಅದಕ್ಕೊಂಚೂರು ರಾಸಾಯನಿಕ ಹಾಕ್ತೀರಾ? ರಾಸಾಯನಿಕ ಮೊದಲು ಹಾಕ್ತಿದ್ದೆ ಸರ್. ಇವಾಗ ಏನು ಮಾಡಿದೆ, ನಾನು ಎರೆಹುಳ ಗೊಬ್ಬರ ಮಾಡಕ್ ಬಂದು ನಮ್ಮ RSK ನಲ್ಲಿ ದುದ್ದದಲ್ಲಿ ತಗೊಂಡಿದ್ದೆ ಸರ್, ಎರೆಹುಳ ಗೊಬ್ಬರ ಅಂತ ತಗೊಂಡಿದ್ದೆ. ಮೊದಲು ಕಮ್ಮಿ ಕಮ್ಮಿ ಮಾಡ್ಕೊಂಡು ಜೊತೆಗೆ ಲಾಸ್ಟ್ ನಿಲ್ಸಬಿಡೋ ಸರ್. ಅದು ಇಳುವರಿ ಹೆಚ್ಚಾಗಾರ ಬರಲಿ ಕಮ್ಮಿಯಾರ ಬರಲಿ ಸಾವಿರಲ್ಲೇ ಬೆಳಿಬೇಕು ಅಂತ. ಏನು ಎಷ್ಟು ಬರ್ತಾ ಇದೆ ಇಳುವರಿ ಸರ್? ಒಂದು ಕುಂಟೆಗೆ ಒಂದು 75 kg ಬರ್ಬೋದು ಸರ್. ಹೌದು, ಇನ್ನು ನಾವು ಒಂದು ಕ್ವಿಂಟಾಲ್ಗೆ ರೀಚ್ ಆಗಿಲ್ಲ. ಒಂದು ಗುಂಟೆಗೆ ಒಂದು ಕ್ವಿಂಟಾಲ್ ಆಗ್ಬಿಟ್ರೆ 40 kg ಆಗ್ಬಿಡುತ್ತೆ ಕಮ್ಮಿ ಇದೆ ಸರ್. ಹೌದಾ, ಇಳುವರಿ ಎಷ್ಟು ಬರುತ್ತೆ ಭತ್ತ? 100 kg ಮಿಲ್ ಮಾಡಿಸಿದ್ರೆ ಅಕ್ಕಿ ಎಷ್ಟಾಗುತ್ತೆ? 60-62 ಬರ್ತದೆ ಸರ್. ಪರವಾಗಿಲ್ಲ, ನುಚ್ಚು ಕಮ್ಮಿನಾ? ಕಮ್ಮಿ ಸರ್, ನಾವು ಪಾಲಿಶ್ ಕೊಡಲ್ಲ ಸರ್. ಅನ್ಪಾಲಿಶ್ಡ್? ಅನ್ಪಾಲಿಶ್. ಸಾವಯವ ಅಂತ ಅಕ್ಕಿ ಮಾರ್ತಿರೋ ಅಥವಾ ಭತ್ತನೇ? ಇಲ್ಲ ಸರ್, ಭತ್ತನೇ ಮಾರ್ಬಿಡ್ತೀವಿ. ನಾವು ಸ್ವಲ್ಪ ಊಟಕ್ಕೆ ಇಟ್ಕೋತೇವೆ, ಮಾರ್ತೀವಿ. ವರ್ಷದಲ್ಲಿ 2 ಬಾರಿ ಭತ್ತನ? 2 ಬೆಳೆ ಬರ್ತದೆ ಸರ್. ಕಬ್ಬು ಭತ್ತ ಬಿಟ್ಟರೆ ಬೇರೆ ಇನ್ನೇನೇನು ಬೆಳೆ ಬೆಳಿತೀರಿ? ಮತ್ತೆ ಮಾಮೂಲಿ ಇದೆ ಸರ್, ಏನು ನಮಗೆ ತೋಟದ ತೋಟದಲ್ಲಿ ತೆಂಗಿದೆ, ಇನ್ನೇನಿದೆ ಸುತ್ತ ಹೊರಗಡೆ ಬೌಂಡ್ರಿನಲ್ಲಿ ಸಾಗುವಾಯಿನಿ, ಸಿಲ್ವರ್ ಲೋಕು, ಹೆಬ್ಬೇವು ಹಾಕೊಂಡಿದ್ದೀವಿ, ಸಾಲ್ಸು ಹಾಕೊಂಡಿದ್ದೀವಿ. ಅಂದ್ರೆ ಸ್ವಲ್ಪ ಸ್ವಲ್ಪ ಇದು ಮಾಡಿದ್ದೀವಿ, ಸ್ವಲ್ಪ ತರಕಾರಿ ಬೆಳ್ಕತ್ತೀವಿ ಮನೆ ಹತ್ರ. ಮಕ್ಕಳನ್ನೆಲ್ಲ ತುಂಬಾ ಓದಿಸಿದಿರಿ, ನೀವೆಲ್ಲ ತನಕ ಓದಿದ್ರಿ? PUC ಅಷ್ಟೇ ಸರ್. ಹೌದಾ? ನನ್ನ ಬ್ಯಾಚ್ಗೆ 1 year PUC ಲಾಸ್ಟ್, ನನ್ನ ಬ್ಯಾಚ್ ಮುಗಿದ್ಮೇಲೆ 2 ವರ್ಷ ಆಯ್ತು PUC. ಬಹುಶಃ ನೀವು ಓದುವಾಗ ಕೃಷಿ ಕಾಲೇಜ್ ಇನ್ನೂ ಆಗಿರ್ಲಿಲ್ವ? ಇಲ್ಲ ಸರ್, ಆಗಿರ್ಲಿಲ್ಲ. ಆಗಿದ್ದು ನಮ್ಮ ಮಕ್ಕಳ ಇದಕ್ಕೆ ಆಯ್ತು, ಕಾಲಕ್ಕೆ ಆಯ್ತು. ಅವಾಗ್ಲೇ ಆಗಿದ್ದಿದ್ರೆ ಆಗ್ಲೇ ಓದ್ಬಿಟ್ರು ನನಗೆ ಬೇಸ್ ಏಜ್. ಇಲ್ಲ ಸರ್, ನಮ್ಗೆ ನಮ್ಮ ತಂದೆ ಏಜ್ ಆಗಿತ್ತು ಅವ್ರಿಗೆ. ನಾನು 20ನೇ ವಯಸ್ಸಲ್ಲೇ ನಾನು ವ್ಯವಸಾಯ ಶುರು ಮಾಡಿದೆ ಸರ್. ಅವಾಗ ಕ್ರಷರ್ ಇತ್ತು ನಮ್ದು, ಬೆಲ್ಲ ನಾವೇ ಸ್ವಂತ ಗಾಣ ಇತ್ತು. ಗಾಣ ಇತ್ತು ಸರ್. ಈಗೇನ್ ಮಾಡ್ದು, ಅದನ್ನ ತೆಗೆದ್ಬಿಟ್ಟು ಗಂಧಕಡ್ಡಿ ಫ್ಯಾಕ್ಟ್ರಿ ಮಾಡಿದಿವಿ. ಅದೇನೆ ನಮ್ಮ ಸೊಸೆ ಮಗ ಅವ್ರು ನೋಡ್ಕೊಂತಾರೆ. ಹೌದಾ? ಪರವಾಗಿಲ್ಲ, ಅವರೇ ಮಾಡಿದ್ರು. ನೋಡಿ, ಬರೀ ವ್ಯವಸಾಯ ಅಷ್ಟೇ ಅಲ್ಲ, ನೀವೊಬ್ಬ ರೈತ ಉದ್ಯಮಿ. ಅವರು ನಮ್ಮ ಇವರು ಸಪೋರ್ಟ್. ಆಯ್ತು, ನಿಮ್ಮ ಸಪೋರ್ಟ್ ಇಲ್ದಲೆ ಅವ್ರು ಬೆಳೆಯಕ್ ಆಗುತ್ತೆ ಸರ್? ಎಲ್ಲ ಇದು ಮಾಡ್ತೀವಿ. ಯಾವ ವಯಸ್ಸಲ್ಲಿ ಮದುವೆ ಆದ್ರಿ ಸರ್? ನನಗೆ 20ನೇ ವರ್ಷದಲ್ಲಿ ಮದುವೆ ಅಂತ. ಓ, ವ್ಯವಸಾಯಕ್ಕೂ ಬಂದ್ರಿ, ಮದುವೆನೂ ಮಾಡ್ಕೊಂಡ್ಬಿಟ್ರಿ? ಪರವಾಗಿಲ್ಲ. 20ನೇ ವರ್ಷದಲ್ಲಿ ನಮ್ಮ ಅವ ಕ್ರಷರ್ ಇತ್ತು, ಸ್ವಲ್ಪ ಬೇರೆ ನಮ್ಮ ಅಂತಂದಿರಲ್ಲ ಜೊತೆಲಿ ಇತ್ತು. ಒಟ್ಟು 18-20 ಎಕರೆ ಜಮೀನು ಇತ್ತು. ಒಬ್ಬ ತಮ್ಮನಿಗೆ ಬೇರೆ ಕೊಟ್ಟೆ, ಇನ್ನೊಬ್ಬ ತಮ್ಮನು ಅವನು ಇದ್ದಾನೆ. ಒಬ್ಬ ತಮ್ಮನಿಗೆ ಅವನಿಗೂ ಇಬ್ಬರು, ಒಂದು ಗಂಡು ಒಂದು ಹೆಣ್ಣು. ಅವಳು ಪಾಂಡುಪುರ ಕೊಟ್ಟಿದ್ದೀವಿ, ಇಂಜಿನಿಯರ್ ಅವಳು. ಒಬ್ಬ BBA ಮಾಡಿದೆ, ಇನ್ಫೋಸಿಸ್ ಬಿತ್ತಾನೆ ಮೈಸೂರಿಗೆ. ಎಲ್ಲ ವಿದ್ಯಾವಂತರ ಕುಟುಂಬ ನಿಮ್ದು? ಹೌದು ಸರ್. ಅಲ್ವಾ, ಕಿರಿ ತಮ್ಮ ಒಬ್ಬನೇ ಧನಂಜಿ ಅಂತ, ಅನಿತಾ ಅಂತ. ಮತ್ತೆ ಅವನಿಗೆ ಇಬ್ಬರೇ ಹೆಣ್ಮಕ್ಳು ಸರ್. ಅವಳು MSc ಮಾಡ್ತಾಳೆ ಸರ್, JSS ಕಾಲೇಜಲ್ಲಿ. ಒಬ್ಬಳು BPS ಕಾಲೇಜು. ಶಿವಪ್ರಸಾದ್ ಅವ್ರ ಅದೇನೋ ಕೋಳಿ ಬಿಸ್ನೆಸ್ ಮಾಡ್ತೀನಿ ಅಂದ್ರಲ್ಲ, ನಾವು 22 ವರ್ಷ ಆಯ್ತು ಸರ್ ಮಾಡಿ. ಏನು ಕೋಳಿ ಬಿಸ್ನೆಸ್ ಅಂದ್ರೆ, ಮೊದಲು ಸಾಕ್ತಾ ಇದ್ದು. ಅದಕ್ಕೆ ನಿನ್ನೆ ಮಾತಾಡಿ ಸಾಕ್ತಿದ್ರಿ? ಕೋಳಿ ನಾವೇ ಸ್ವಂತ ಸಾಕ್ತಾ ಇದ್ದು ಸರ್, ಮರಿಗಳು ತಂದು. ಅಂದ್ರೆ ಕೋಳಿ ಬಾಯ್ಲರ್ ಸರ್? ಬ್ರಾಯ್ಲರ್ ಅಂದ್ರೆ ಮಾಂಸದ ಮಾಂಸದ ಕೋಳಿ ಸರ್. ಎಷ್ಟು ತರ್ತಿದ್ರಿ ಸರ್? ಫಸ್ಟ್ ನಾವು 500 ತಂದು ಸರ್. 500 ನಮಗೆ ಜಾಸ್ತಿ ಹಸುಗಳು. ನನ್ನ ತಮ್ಮ ಇದ್ದಾಗ ಒಂದು 25 ಹಸು ಸಾಕಿದ್ದ ಸರ್, ಹುಡುಗಿದ್ದಾಗ. ಅವರೇ ಎಲ್ಲ ನೋಡ್ತಿದ್ರು. ಅವಾಗ ನೀವು ಯಾಕೆ ಕೋಳಿ ಸಾಕ್ಬಾರ್ದು ಅಂತಂದ್ರು ತ್ರಿನೇಶ್ ಅವರು. ತ್ರಿನೇಶ್ ಅವರು ನಮ್ಮ ತಮ್ಮ ಬಸವರಾಜ್ ಅಂತ, ಅವನು BA ಮಾಡಿದ್ದ. ಅದೇನಾಯ್ತು ಸರ್, ನಾವು ಫಸ್ಟ್ ಗಿರಿರಾಜ ಸಾಕ್ತೇವೆ ಸರ್, ಒಂದು 500 ತಂದಿತ್ತು. ಗಿರಿರಾಜನ ಅಲ್ಲಿ ಮನೆ ವಿಶಾಲವಾಗೈತೆ, ರೂಮಲ್ಲಿ ಇದು ಮಾಡ್ಬಿಟ್ಟು ಹೊರಗಡೆ ತೋಟಕ್ಕೆ ಬಿಟ್ಬಿಡ್ತಾ ಇತ್ತು. ಸುಮಾರು 10-15 kg ಆಗ್ಬಿಟ್ಟು ಸರ್. ಆಮೇಲೆ ಒಂದೊಂದು ಕೋಳಿ ಸರ್ ಪರವಾಗಿಲ್ಲ, ಅಷ್ಟು ಚೆನ್ನಾಗಿ ಸಾಕಿತ್ತು. ಹೊರಗಡೆ ತೋಟ 3 ಎಕರೆ ಅಗಲತ್ತೆಲ್ಲ ಇದು ಮಾಡುವು, ನೈಟು ಫೀಡ್ ಹಾಕ್ಬಿಟ್ಟು ಒಳಗಡೆ ಲೈಟ್ ಹಾಕ್ಬೋ. ಎಮ್ಮೆ ಇವರು ದಿನೇಶ್ ಸರ್ ಬರ್ತಿದ್ರು ನಮಗೆ, ನೀವು ಯಾಕೆ ಕೋಳಿ ಬಿಸ್ನೆಸ್ ಮಾಡಬಾರ್ದು? ಅವರೇ ಫಸ್ಟ್ ನೋಡ್ಕೊಂಡ್ರು ಸರ್ ಏನು ಮೆಡಿಷನ್ ಕೊಡಬೇಕು ಅಂತ. ಆಮೇಲೆ ನಾವು ವಿ ಎಚ್ ಎಲ್ಗೆ ಬುಕ್ ಮಾಡಕ್ಕೆ ಶುರು. ವೆಂಕಟೇಶ್ವರ ಹೆಚ್ಚರಿ ಹೌದು ಸರ್. ಆಮೇಲೆ ಸುಗುಣ ಇದು 6,000 ಕೋಳಿ ಕೆಪಾಸಿಟಿ ಮಾಡಿದ್ವಿ ಸರ್. ಏನು ಶೆಡ್ಡೆ ಕಟ್ಬಿಟ್ರಿ? ಇಲ್ಲ, ನಾವು ನಮ್ದು ನಮ್ಮ ತಂದೆ ಕಾಲದಲ್ಲಿ ಮಾಡಿದ್ದು ವಿಶಾಲವಾಗಿ ಮಾಡಿದ್ವಿ ಸರ್. ಕೊಟ್ಟಿಗೆಗಳು, ಈ ಆಲೆ ಮಾತ್ರ ಗೋಡನ್ಗಳು ಅದರಲ್ಲೇ ಸಾಕಿದ್ರೆ ಎಲ್ಲ ಪಾರ್ಟ್ ಬೈ ಪಾರ್ಟ್ ಮಾಡಿದ್ದೋಡ್ ಒಂದು ಮಿನಿ ರೈಸ್ ಮಾಡ್ಬೇಕ ನಮ್ಮ ತಂದೆ ಪ್ಲಾನಲ್ಲಿ ಮಾಡಿದ್ರು. ಅವಾಗ ಮಲಯಂಕಟೆಯಲ್ಲಿ ನಮ್ಮ ರಿಲೇಷನ್ ಅವರೇ ಮಲಯಂಕಟೆಯಲ್ಲಿ, ಅವರು ನಮ್ಮ ಸಹೋದರತೆ ಮಕ್ಕಳು, ಅವ್ರು ಮಾಡಿದ್ಮೇಲೆ ನಮ್ಮ ತಂದೆಯವ್ರು ಮಾಡೋದು ಬೇಡ, ಅವರೇ ಮಾಡಲಿ ಅಂದ್ಬಿಟ್ಟು ಅದನ್ನ ಕಾಂಪಿಟೇಷನ್ ಮಾಡೋದು ಬೇಡ ಅಂತ ನಾವು ಅದನ್ನೇ ಈಗ ನಾವು ವಾಸ ಇರುತ್ತೆ ಅಲ್ಲಿ ಅಲ್ಲೇ ಆಲ್ಟರ್ ಮಾಡ್ಕೊಂಡು ಅದನ್ನೇ ಕೋಳಿ ಸಾಕಕ್ಕೆ ಶುರು ಮಾಡ್ಬಿಟ್ರಿ. 1,000 ಬ್ಯಾಚ್ ಮಾಡಿದ್ವಿ ಸರ್. ಸರಿ, ಅದನ್ನು ನೋಡ್ಕೊಂಡು ಆಮೇಲೆ ನಾವು ಯಾವಾಗ ಮಾರಾಟ ಮಾಡಿದ್ವು ವೆಂಕಟೇಶ್ವರ ಆಚರಿಸೋರು ನಮಗೆ ಇದು ಕೊಟ್ರು ಸರ್. ಇದಕ್ಕೆ ಮಾಡ್ಕೊಂಡು ಅಲ್ಲಿಂದನೇ ಅವರು ಮರಿ ಸಾಕೋದು ಬಿಟ್ಬಿಟ್ಟು ಅವ್ರ ಹತ್ರನೇ ಕೋಳಿ ತಗೊಳ್ಳೋದು. ಶಿವಳ್ಳಿ ಹತ್ರ ಒಂದು ಅಂಗಡಿ ಮಾಡಿದ್ವಿ ಸರ್, ಹೋಲ್ಸೇಲ್ ಅಂಗಡಿ. ಅಲ್ಲಿ ಮಾಡಿ 2 ವೆಹಿಕಲ್ ಮಾಡಿದ್ವು, ಈಗಲೂ 2 ವೆಹಿಕಲ್ ಇದೆ. ಅದನ್ನು ನಾವು ಎಲ್ಲಿ ಅಂಗಡಿಗಳಿದ್ದಾವೆ ಅಲ್ಲಿಗೆ ಅವತ್ತಿನ ರೇಟಲ್ಲಿ ಏನಿರ್ತದೆ ನಾವು ಡಂಪ್ ಮಾಡ್ತೀವಿ. ಅಂದ್ರೆ ನೀವು ಕೋಳಿನ ಅವರಿಗೆ ಸಪ್ಲೈ ಮಾಡ್ತೀರಿ? ಹ್ಞೂ, ಸಪ್ಲೈ ಮಾಡ್ತೀವಿ ಸರ್. ನಿಮ್ಗೆ ಎಲ್ಲಿಂದ ಬರುತ್ತೆ ಕೋಳಿ? ನಾವು ಕಂಪ್ನಿಯಿಂದನೇ ಡೀಲರ್ ಆದ. ಹೌದಾ? ವಿ ಎಚ್ ಎಲ್ ಮತ್ತು ಸುಗುಣ 2 ಕಂಪ್ನಿಗೂ ಡೀಲರ್ ಆದ. ನೀವು ಮಾರೋದು ಬರೀ ಮಾಂಸದ ಕೋಳಿ ಮಾತ್ರ? ಮಾಂಸದ ಕೋಳಿ ಅಷ್ಟೇ. ಅಥವಾ ಮೊಟ್ಟೆ ಇಟ್ಟಿಟ್ಟು ಸುಸ್ತಾಗಿರ್ತಾವಲ್ಲ ಆ ಕೋಳಿನೂ ಮಾರ್ತೀರಾ? ಮೊಟ್ಟೆ ಅಂದ್ರೆ ಬೇರೆ ಹತ್ರ ನಾಗಮಲ್ದಿಂದ ತರಿಸ್ಕೋತೀವಿ ಸರ್. ಹೌದಾ? ಅವರು ಡೈಲಿ ಬಂದು ಹಾಕ್ತಾರೆ ನಮ್ಮ ಅಂಗಡಿಗೆ. ಅಲ್ಲೊಂದು ಗೋಡನ್ ಮಾಡ್ಕೊಂಡಿದ್ದೀವಿ ಶಿವಳಿನಲ್ಲಿ, ಹೆಚ್ ಕೆ ಕೋಳಿನ ಅಲ್ಲಿ ಹಾಕತ್ತೀವಿ. ಹಳ್ಳಿಗಳಿಗೆ ನಾವು ಆರ್ಡರ್ ತಗೋತೀವಿ ಸಾಯಂಕಾಲ ಟೈಮ್, ಎಷ್ಟೆಷ್ಟು ಬೇಕು, ಎಷ್ಟೆಷ್ಟು ಹಾಕ್ಸ್ಬೇಕು, ಎಷ್ಟು ಕೆ ಜಿ ಬೇಕು ಅವರು ನಾವು ತಗೊಂಡು ನೈಟು ಹುಡುಗರು ಹೋಗಿ ಫಿಲ್ ಮಾಡ್ಕೋಬತ್ತಾರೆ. ಪರವಾಗಿಲ್ಲ, ಕೋಳಿ ಬಿಸ್ನೆಸ್ ಈ ಸಾಕಕ್ಕಿಂತ ಕೋಳಿ ಮಾರೋದೇ ಬೆಸ್ಟ್. ಮಾರೋದೇ ಬೆಸ್ಟ್ ಸರ್. ನಾವು ಇದು ಮಾರೋ ಹೊರಗಡೆಯಿಂದ ತಂದವರು ನಾವು ಸಾಕ್ಬಾರ್ದು, ಡಿಸೀಸ್ ಬರ್ತದೆ ಅಂದ್ಬಿಟ್ಟು ನಾವು ಸಾಕೋದು ನಿಲ್ಸ್ಬಿಟ್ಟು. ಹೌದು. ಆಮೇಲೆ ಕಂಪ್ನಿಯಿಂದ ಯಾವ ಡೀಲರ್ಶಿಪ್ ಕೊಟ್ಟರು ನಾವು ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ಈ ನಾಟಿ ಕೋಳಿ ಸಾಕ್ತಿದ್ರಲ್ಲ, ನಾಟಿ ಕೋಳಿ ಬಹಳ ಡಿಮ್ಯಾಂಡ್ ಇದೆ ನಾಟಿ ಕೋಳಿಗೆ ಅಂತಾರೆ, ನೀವು ನಾಟಿ ಕೋಳಿನ ಯಾಕೆ ಮಾರಕ್ಕೆ ಶುರು ಮಾಡಲಿಲ್ಲ ಸರ್? ಅದೇನಂದ್ರೆ ನಮ್ಮ ತೋಟದಲ್ಲಿ ಈಗ ಎರೆಹುಳ ಗೊಬ್ಬರ ಅದು ಬಿಡ್ತೀವಲ್ಲ, ಹೊರಗಡೆ ಮೇಯ್ಬೇಕು. ಹೌದಾ? ಇಲ್ಲಾಂದ್ರೆ ಎರೆಹುಳ ಎಲ್ಲ ತಿಂದಾಕ್ಬಿಡ್ತವೆ. ಅದರಿಂದ ಮಾಡಿಲ್ಲ, ಬೇರೆ ಒಂದು ಆಲೋಚನೆ ಇದೆ. ಏನಾದ್ರೂ ಮಾಡಿ ಇದನ್ನೇ ನಾಟಿ ಕೋಳಿ ಮಾಡಬೇಕು ಅಂತಿದೆ, ಮರಿಗಳು ಸಾಕ್ಬೇಕು ಅಂತ ಒಂದು ಇದಿದೆ ಸರ್. ಮೊಟ್ಟೆ ತಂದು ಮರಿ ಮಾಡಿಸಿ ಆ ಮರಿನ ಮಾರಾಟ ಮಾಡೋ ಉದ್ದೇಶ ಏನಿಲ್ವೇ? ಅದು ನಮಗೆ ಬೇರೆ ವ್ಯವಹಾರಗಳು ಜಾಸ್ತಿ ಆಗ್ಬಿಟ್ಟು ಸರ್. ಹೌದಾ? ಈಗ ಎರೆಹುಳ ಮಾಡಿದ್ಮೇಲೆ, ಘಟಕ ಮಾಡಿದ್ಮೇಲೆ ಯಾವಾಗಲೂ ಕೆಲಸ ಇದೆ ಇರ್ತದೆ ಸರ್. ನೀರು ಹೊಡಿಬೇಕು, ಲೇಬರು ಈಗ 2 ಗಂಟೆ ಮಾತ್ರ ಇರ್ತಾರೆ. ನಿಮಗೆ ಅವ್ರು ಹೋದ್ಮೇಲೆ ನಾವೇ ನೀರು ಹೊಡಿದು. ಎರೆಹುಳ ಉತ್ಪಾದನೆ ಎಷ್ಟಿದೆ? ಎಷ್ಟು ಟನ್ ಎರೆಹುಳ ಗೊಬ್ಬರ ಉತ್ಪಾದನೆ ಮಾಡ್ತೀರಿ ಒಂದು ತಿಂಗಳಿಗೋ ಅಥವಾ 15 ದಿವಸಕ್ಕೋ? ಸರ್ ಅದು ಇವಾಗ ಜಾಸ್ತಿ ಇದೆ ಸರ್. ನಮಗೆ ಜಾಸ್ತಿ ಅಂದರೆ ಎಷ್ಟು? ಫುಲ್ಲು ಈಗ ಒಂದೊಂದ್ಸರಿಗೆ 20 ಟ್ಯಾಕ್ಟ್ರು ತಗೋತಾ ಇದ್ದೀವಿ. ಒಂದ್ಸರಿ ಅಂದ್ರೆ 45 ದಿವಸಕ್ಕ? ಇಲ್ಲ ಸರ್, ಹೊರಗಡೆಯಿಂದ ತಗತೀವಿ. ಹೌದಾ? ಹೌದು, ನಮ್ಗೆ ಆರ್ಡರ್ ಬಂದಂಗೆ ಮಾಡ್ತಾ ಇದೀವಿ. ಓಹೋ. ದೊಡ್ಡಬಳ್ಳಾಪುರ ಜಿ ಕೆ ವಿ ಕೆ ಕಳಿಸ್ತಾ ಇದೀವಿ. ಹೌದಾ? ನಮ್ಮ ಮಗ ಅದ್ರ ಡೀಟೇಲ್ ಮಾಡ್ತಾರೆ. ಈಗ ಶಿವಪ್ರಸಾದ್ ಅವರೇ, ಮಗ ಸೊಸೆ ನೀವು ಎಲ್ಲ ಸೇರ್ಕೊಂಡು ಕೋಳಿ ಬಿಸ್ನೆಸ್ ಮಾಡ್ತೀರಿ, ಎರೆಹುಳದ ಬಿಸ್ನೆಸ್ ಮಾಡ್ತೀರಿ ಅಲ್ವಾ, ಇನ್ನೇನ್ ಮಾಡ್ತೀರಿ? ಈಗ ಹಸು ಸಾಕಿದಿರಲ್ವಾ? ಹಸು ಇದೆ ಸರ್. ಎಷ್ಟು ಹಸು? 6. ಯಾವ ತಳಿ? HF ಮತ್ತೆ ಜರ್ಸಿ. ಹಸಿಗೆ ಏನ್ ಮೇವು ಬೆಳ್ಕೊಂಡಿದ್ದೀರಿ? ಹಸಿಗೆ ಈಗ ಸೀಮೆ ಹುಲ್ಲು ಹಾಕೊಂಡಿದ್ದೀವಿ. ಯಾವ್ದು ಸೀಮೆ ಹುಲ್ಲು ಅಂದ್ರೆ ಮಾಮೂಲಿ ಇದು ಸರ್, ಕೋತ್ರಿ ಕೋಫೋರ್ ಯಾವ್ದು ಮಾಮೂಲಿ ಕೊಡದೆ ಡೈರಿಯಿಂದ ಕೊಡ್ತಾರೆ ನೋಡಿ, ಆ ಕಡ್ಡಿನ ಹಾಕಿದೀವಿ. ಆಯ್ತು. ಮತ್ತೆ ಈಗ 40 ಕುಯಿಲ್ ಬರ್ತದೆ ಅಂದ್ಬಿಟ್ಟು ಅದನ್ನು ಚೆಲ್ಲ ತೋಟಕ್ಕೆಲ್ಲ ಚೆಲ್ಕೊಂಡಿದ್ವಿ. ಜೋಳ. ಆಮೇಲೆ ಇವಾಗ ಏನ್ ಮಾಡಿದೀನಿ, ಒಂದು 10 ನಿಮ್ಮ ಮೇವು ಮೆಲ್ಕು ಬಂದ್ಮೇಲೆ ಈಗ 10 ಆಲೆ ಪಟಾವಡಿಸ್ಬಿಟ್ಟಿದ್ದೀನಿ. ಅದಕ್ಕೆ 2 ಅವ್ರ ಹತ್ರ ಕಡ್ಡಿ ಇಸ್ಕೊಬರಬೇಕು ಅಂತ ಮಾಡಿದ್ದೀನಿ. ಮತ್ತೆ ಒಳಗಡೆ ಈಗ ತಗಣಿ ಮುಸ್ಕುನ್ ಜೋಳ 4 ಸಾಲ್ ಮಾಡಿ, 4 ಸಾಲ್ನಲ್ಲಿ ಒಳಗಡೆಗೆ ಕಡ್ಡಿ ನೆಡೋದು, ಮಧ್ಯ 2 ಹೊಡೆದ್ಬಿಟ್ಟು ಮುಸ್ಕುನ್ ಜೋಳ ಬಿಟ್ಟಿದ್ದೀನಿ. ತಗಣಿ ಮತ್ತೆ ಉರುಳಿನ ಒಳಗಡೆ ಚೆಲ್ಲಿದ್ದೀನಿ. ಅದು ಇವಾಗ ಈಗ ಒಂದು ಲಾಸ್ಟ್ ವೀಕ್ ಅಂತ ಮಾಡಿದ್ದೀನಿ. ಏನ್ ಅನುಕೂಲ ಆತರ ಮಾಡೋದ್ರಿಂದ? ಎಲ್ಲ ಮಿಕ್ಸ್ ಬೆಳೆಯಿಂದ ಸ್ವಲ್ಪ ಹಸುಗಳು ಒಳ್ಳೆ ಅನುಕೂಲ ಆಗುತ್ತೆ ಸರ್. ಕೊಟ್ಟಿಗೆ ಕಟ್ಕೊಂಡಿದ್ರಿ ಶಿವಪ್ರಸಾದ್ ಸರ್? ಕೊಟ್ಟಿಗೆ ಅಂದ್ರೆ ನಮ್ಮ ತಂದೆ ಕಾಲದಲ್ಲೇ ಕಟ್ಟಿದ್ದು ಸರ್. ಪೂರ್ತಿ ಎಲ್ಲಾನು ಎಷ್ಟು ಹಸು ಕಟ್ಕೊಳ್ಳೋ ಅಷ್ಟು ಕೊಟ್ಟಿಗೆ ಕಟ್ ಸರಿ, ನಮ್ಮ ತಮ್ಮ ಇದ್ದಾಗ 25 ಹಸು ಕಟ್ತಾ ಇದ್ದವು. ಹೌದು, ಈಗ ಸದ್ಯಕ್ಕೆ ನಾವು ಒಂದು 6 ಹಸು ಮಾಡಿಕೊಂಡಿದ್ರಿ. ಎಲ್ಲ ಹಾಲು ಕೊಡ್ತಾವ? ಇಲ್ಲ ಸರ್, ಒಂದೆರಡು ಇದಾಗೈತೆ, ಕರುಗಳವೆ ಒಂದೆರಡು. ಈಗ 3 ಹಸುನಿಂದ 20 ಲೀಟರ್ ಆಗ್ತೇವೆ. ಎಲ್ಲ ನಿಮ್ಮ ಮನೇಲೆ ಹುಟ್ಟಿರೋದ ಅಥವಾ ಹೊರಗಡೆಯಿಂದ ಖರೀದಿ ಮಾಡ್ಕೊಂಬಂದ್ರ? ಇಲ್ಲ, ಒಂದು ಹಸುನ ನಮ್ಮ ಸೊಸೆಗೆ ಕೊಟ್ಟಿದ್ರು ಅವ್ರ ತಮ್ಮ ಅವರ ಅಣ್ಣ ಜರ್ಸಿ, ಅದು 3 ಹಸು ಆಗ್ತವೆ ಜರ್ಸಿನೇ. ಹೌದಾ? ನಮ್ಮ ತಮ್ಮ ಇದ್ದಾಗ ಒಂದು 25 ಹಸು ಮುಡಿಯುತ್ತೆ ಅಂತ ಹೇಳಿದ್ ನೋಡಿ, ಅವಾಗ ಹೆಚ್ ಎಫ್ ಇತ್ತು, ಅದನ್ನೇ ಹುಟ್ಟನ ಈಗಲೂ ಉಳಿಸ್ಕೊಂಡಿದ್ದೀವಿ ಒಂದು. ಹೌದಾ? ಹೆಚ್ ಎಫ್ ಅಂದ್ರೆ ತಾಯಿ ಮಾರ್ತೀರ, ಕರು ಉಳಿಸ್ಕೊತೀರಿ. ಹೌದು ಸರ್. ಏನ್ ಮೇವು ಕೊಡ್ತೀರಿ ಹಸುಗಳಿಗೆ? ಮೇವು ಮಾಮೂಲಿ ಡೈರಿ ಫೀಡ್, ಹಿಂಡಿ ಕೊಡ್ತೀವಿ, ಮತ್ತೆ ರವೆ ಬುಸ, ಕಡಲೆ ಒಟ್ಟು ಎಲ್ಲಾನು ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಆರೋಗ್ಯವಾಗಿದಾವ ಸರ್? ಕೆಚ್ಚಲು ಬಾವ್ ಆಗೋದು ಇಲ್ಲ ಸರ್. ತಮ್ಮ ಕ್ಲೀನ್ ನೋಡ್ಕೊತ ಧನಂಜಯ ಅಂತ ಅವರು ನಮ್ಗೆ ಸಪೋರ್ಟ್ ಇದ್ದಾರೆ. ಕ್ಲೀನ್ ಆಗಿ ನೋಡ್ಕೊಳ್ಳೋದು ಅಂದ್ರೆ ಏನು? ಅಂದ್ರೆ ಬೆಳಿಗ್ಗೆ ಕ್ಲೀನಾಗಿ ತೊಳೆಯೋದು, ಮತ್ತೆ ಹಾಲು ಕರಿಯೋ ಸ್ವಲ್ಪ ಇದು, ಮತ್ತೆ ಮೇವುಂದು. ಹಾಲು ಕರಿಯಕ್ಕೆ ಏನಾದ್ರು ಮಿಷಿನ್ ಇಟ್ಕೊಂಡಿದ್ರ? ಇಲ್ಲ ಸರ್, ನಮ್ಮ ತಮ್ಮ ಇದ್ದಾಗ ಮಾಡಿದ್ರು, ಅವ್ರು ತೀರೋದ್ಮೇಲೆ ಅದನ್ನ ಕೊಡಿಸ್ಬಿಟ್ಟೆ ಸರ್. ಹೌದು, ಮಿಷಿನ್ ಇಲ್ಲ, ಕೈಯಲ್ಲೇ ಕರೆಯೋ? ಕೈಯಲ್ಲೇ ಕರೀತಾರೆ. ಯಾರು ಕರೀತಾರೆ? ನಮ್ಮ ತಮ್ಮನೇ ಕರೀತಾನೆ. ಹೌದು, ನಿಮ್ಗೇನು ಬರಲ್ವಾ? ನಾವು ಕರಿತಿದ್ದು ಆವಾಗ 25 ಸಿದ್ದಾಗ ಮನೆಯವರೆಲ್ಲ ಕರೀತಿದ್ರು, ನಮ್ಮ ಮಿಸ್ಸಸ್ಸು ನಮ್ಮ ಮನೆಯವರೆಲ್ಲ ಕರೀತಿದ್ರು, ನಾವು ಎಲ್ಲ ಶುಚಿ ಮಾಡ್ತಾ ಇದ್ದೋ. ಓಕೆ, ಈಗ ದನನ ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಿ, ಚೆನ್ನಾಗಿ ಹಾಲು ಕೊಡ್ತದೆ? ಹಾಲು ಕೊಡ್ತದೆ. ಒಂದೊಂದು ಹಸು ಎಷ್ಟು ಹಾಲು ಕೊಡುತ್ತೆ ಸರ್? ಒಂದೊಂದು 5 ಲೀಟ್ರು 6 ಲೀಟ್ರು ಕೊಡ್ತವೆ. ಒಟ್ಟಿಗೆ ಸದ್ಯಕ್ಕೆ 3 ಕೊಡ್ತಾ ಇದ್ದಾವೆ ಸರ್. ಹೌದಾ? ಈ ಕೋಳಿ ಮಾರ್ತಿರಲ್ಲ ನೇರವಾಗಿ, ಹಾಗೆ ಹಾಲನ್ನು ಯಾಕೆ ನೇರವಾಗಿ ಮಾರ ಆದಾಯ ಪಡಿಬಾರ್ದು ನೀವು? ಸರ್, ನಮಗೆ ಇಲ್ಲಿ ಸಿಟಿ ಆದರೂ ಮಾರ್ಬೋದು ಸರ್. ನಾವು ಹಳ್ಳಿಲಿ ಅಂದ್ರೆ ಡೈರಿನೇ ಇದು. ಹೌದಾ? ಅಂದ್ರೆ ಅವರು 10 ದಿನಕ್ಕೆ ಒಂದ್ಸರಿ ಪೇಮೆಂಟ್ ಮಾಡ್ತಾರೆ, ಅದೇನು ಇದಿಲ್ಲ. ಅಲ್ಲಿ ಕಮಿಟಿ, ನಾವು ಸ್ವಲ್ಪ ಊರಲ್ಲಿ ಯಜಮಾನರು, ಏನೇ ವಿಷಯ ಬಂದ್ರು ಅವ್ರನ್ನ ವಿಚಾರಣೆ ಮಾಡಿ. ಹಾಗಾಗಿ ಡೈರಿಗೆ ಹಾಕ್ತೀರಿ? ಡೈರಿ, ಡೈರಿಯಿಂದ ಪೇಮೆಂಟ್ ಬರುತ್ತೆ. ಹೌದು ಸರ್. ಅಲ್ವಾ? ಅಕೌಂಟ್ ಬರ್ತದೆ ಸರ್, ಅಕೌಂಟ್ಗೆ. ಥ್ಯಾಂಕ್ ಯು. ಡೈರಿ ವತಿಯಿಂದ ಏನಾದ್ರು ಸೌಲಭ್ಯ ತಗೊಂಡಿದ್ದೀರಾ? ಇಲ್ಲ ಸರ್, ಸದ್ಯಕ್ಕೆ ಏನು ನಾನು ತಗೊಂಡಿಲ್ಲ. ಲೋನ್ಗಿನ್ನೇನು ತಗೊಂಡಿಲ್ಲ. ಹೌದಾ? ಲೋನ್ ಹಾಕ್ಬೇಕು ನಿಮ್ಗೆ ಅಲ್ವೇ? ಅಲ್ಲ, ಎಲ್ಲ ಮಾಡಿದ್ರೆ ಒಳ್ಳೇದು ಸರ್, ಸ್ವಲ್ಪ ಅನುಕೂಲ ಆಯ್ತು. ನಾವೇನು ತಗೊಂಡಿಲ್ಲ ಸರ್ ಹಸುನ ಮೇಲೆ. ಈಗ ಬಹಳ ವರ್ಷಗಳಿಂದ ವ್ಯವಸಾಯ ಮಾಡ್ತಾ ಇದ್ದೀರಿ, ವ್ಯವಸಾಯದ ಜೊತೆಗೇನೆ ಒಂದಷ್ಟು ಉದ್ಯೋಗಗಳನ್ನು ಕೂಡ ಮಾಡ್ತಾ ಇದ್ದೀರಿ ಅಲ್ವಾ? ನಿಮ್ಗೆ ಉದ್ಯೋಗ ಒಳ್ಳೇದು ಅನ್ಸುತ್ತೋ ವ್ಯವಸಾಯ ಒಳ್ಳೇದು ಅನ್ಸುತ್ತೆ? ಸರ್, ನಮ್ಮ ಇದರಲ್ಲಿ ನಮಗೆ ವ್ಯವಸಾಯನೇ ಮುಖ್ಯ ಸರ್. ನಾನು ವ್ಯವಸಾಯ ಮಾಡಿ ನಮ್ಮ ಮಕ್ಕಳನ್ನ ಇದು ಮಾಡಿದೆ. ಮಗ ಇಲ್ಲೇ BSc ಮಾಡಿತ್ತು. ಅಂದ್ರೆ ನಮ್ಗೆ ಸಪೋರ್ಟ್ ಆದ. ವ್ಯವಸಾಯದ ಜೊತೆಗೆ ಉದ್ಯೋಗ ಇದ್ರೆ ಒಳ್ಳೇದು, ಅಥವಾ ಉದ್ಯೋಗದ ಜೊತೆಗೆ ವ್ಯವಸಾಯ ಇದ್ರೆ ಒಳ್ಳೇದು, ಎರಡು ಇದ್ರು ಒಳ್ಳೇದು ಸರ್. ಹೌದಾ? ಹೌದು ಸರ್. ಅಂದ್ರೆ ಅದ್ರ ತೊಡಸ್ಕೋಬೇಕಷ್ಟೇ ಸರ್. ಮಾಡ್ಬಿಟ್ಟು ಎಲ್ಲೋ ನಿಂತಿದ್ರೆ ಆಗಲ್ಲ. ಈಗ ನೀವು ಒಂದಷ್ಟು ಉದ್ಯೋಗಗಳನ್ನು ಮಾಡುವಾಗ ಬಂಡವಾಳ ಬೇಕಾಗಿತ್ತು ನಿಮಗೆ ಅಲ್ವಾ? ಆ ಬಂಡವಾಳನ ನೀವು ವ್ಯವಸಾಯದಲ್ಲೇ ದುಡಿದು ಹಾಕೊಂಡ್ರೆ ಅಥವಾ? ಇಲ್ಲ, ಸ್ವಲ್ಪ ಹೊರಗಡೆಯಿಂದ ನಾವು ಹಾಕಂತೀವಿ, ಸ್ವಲ್ಪ ವ್ಯವಸಾಯದ ಮಾಡ್ಕೊತೀವಿ ಸರ್ ಅಲ್ವಾ? ವ್ಯವಸಾಯದ ವಿಚಾರಗಳನ್ನ ತಿಳ್ಕೊಳ್ಳೋಕೆ ಪಕ್ಕದಲ್ಲೇ VC ಫಾರಂ ಇದೆ. ಹೌದು ಸರ್. ಬಹುಶಃ ನಿರಂತರವಾಗಿ ಅಲ್ಲಿ ಹೋಗ್ತಿರ್ತೀರಿ ಅನ್ಸುತ್ತೆ ಅಲ್ವಾ? ಎಲ್ಲ ತರ ನಮಗೆ ಮೊದಲು ಸರ್ ಲಕ್ಷ್ಮಣರಿದ್ದಾಗ, ರಾಗಿ ಲಕ್ಷ್ಮಣ ಅವರ ಹೆಚ್ಚಲ್ ವಸಂತ್ ಕುಮಾರ್ ನನ್ನ ಕ್ಲಾಸ್ಮೇಟ್ ಅವರು. ಹೌದೇ? ಅವರು ಅವಾಗ ನಮ್ಮ ಫ್ಯಾಮಿಲಿ ಚೆನ್ನಾಗಿ ಗೊತ್ತಿತ್ತು ಅವರು, ರಾಗಲಿ ಲಕ್ಷ್ಮಣಿನವರು. ಇಲ್ಲಿದ್ದಾಗ ಅವರು ಎಂಡ್ ಆಫ್ 5, ಎಂಡ್ ಆಫ್ 7-8 ತೆಗೆದಾಗ ಮೊದಲು ನಮಗೆ ಸೀಡ್ ಕೊಡ್ತಾ ಇದ್ರು ಬೀಜ, ಅವರು ಇದಾದ್ಮೇಲೆ ಕಂಡಿಡಿದ್ಮೇಲೆ ಅದನ್ನು ನಮ್ಮಲ್ಲಿ ಬೆಳೆಸಿ ನಮ್ಮಲ್ಲೇ ಇದು ಬೀಜನ ಹೊರಗಡೆ ಅಲ್ಲಿ ಹೇಳೋರು, ಅಲ್ಲಿ ಬೊಮ್ಮೆನವ್ರ ಹತ್ರ ಐತೆ ಹೋಗಿ ಅಂತ ಅಂದ್ಬಿಟ್ಟು ಸುಮ್ಮ ಸೀಡ್ಸ್ ಎಲ್ಲ ನಮ್ಮ ಕೈಲೇ ಮಾಡ್ತಿದ್ರು ಸರ್. ಬೀಜೋತ್ಪಾದನೆ ಮಾಡ್ತಾ ಇದ್ರಿ ನೀವು? ಓಹೋ, ನೀವು ಚಿಕ್ಕ ಹುಡುಗ್ರನ ಆಗ? ಇಲ್ಲ, ನಾನು PUC ಗೊತ್ತಿದ್ದೆ. ಹೌದಾ? ಅಂದ್ರೆ ನಿಮ್ ತಂದೆ ಬೆಳೆಯುತ್ತಿದ್ರು? ನಾನು ಇದ್ದೆ. ನೀವು ಜೊತೆಲಿ ಬೆಳೆಯ ಶಕ್ತಿ ಅಂತ ಒಂದು ರೈತು ಸರ್, ಅದು 5 ಎಕರೆ ಚಿಲ್ಲರೆಗೆ ಹಾಕಿದ್ದು, 5 ಅಡಿ 2 ಅಂಗಳಾಯ್ತು ಅಂತ ಫೋಟೋ ಇದೆ. ಹೌದು, ಮನೇಲಿ 5 ಅಡಿ ಬೆಳೆದಿತ್ತು. 5 ಅಡಿ 2 ಅಂಗಳಾಯ್ತು. ಅದು ತೇವ್ರಿ ಮೇಲೆಸ್ಕೊಂಡು ಲಕ್ಷ್ಮಣಯ್ಯರು ನಮ್ಮ ತಂದೆ ಫೋಟೋ ತಗೊಂಡ್ರು. ಈಗಲೂ ಇದೆ ರಾಗಿ? ಈಗಲೂ ಬೆಳಿತೀರಾ? ಹಾ, ಬೆಳಿತೀವಿ ಸರ್, ಸ್ವಲ್ಪ ಮನೆಗೆ ಊಟಕ್ಕೆ ಆಗುವಷ್ಟು ಬೆಳ್ಕಂತೀವಿ. ಮನೆಗಷ್ಟೇ? ಮನೆಗಷ್ಟೇ ಸರ್. ಸೇರ್ ಯಾವ ರಾಗಿ ತಳಿ ಬಳಸ್ತೀರಿ ಸರ್? ಇಂಡಾಫ್ 7 ಬಳಸ್ತೀವಿ. ಇಂಡಾಫ್ 7? 7 ಸರ್. ಅಂದ್ರೆ ಕೊರೆ ಟೈಮ್ ಇದೆ, ಬೇರೆ 9 ಬೇರೆ ಟೈಮ್ ಅಲ್ಲ. ಇಂಡಾಫ್ ಬಿಟ್ಟರೆ ಬೇರೆ ಯಾವ ರಾಗಿನೂ ಬಳಸಿಲ್ವಾ ನೀವು? ಇಲ್ಲ ಸರ್. ಮಂಡ್ಯ VC ಫಾರಂನವರು ಅಭಿವೃದ್ಧಿ ಮಾಡೋರು ಒಂದಷ್ಟು ರಾಗಿ ತಳಿಗಳನ್ನ. ಹೌದೌದು ಸರ್. ಸದ್ಯಕ್ಕೆ ನಾವು ಅವನ್ನೇನು ಹಾಕಿಲ್ಲ, ರಾಗಿ ಏನು ಹಾಕಿಲ್ಲ ಸರ್. ಲಕ್ಷ್ಮಣ ಅಯ್ಯನವರ ನೆನಪಲ್ಲಿ ಅದನ್ನೇ ಇಟ್ಕೊಂಡಿದ್ದೀವಿ. ಅವರು ಏನಂದ್ರೆ ಅವ್ರ ಫ್ಯಾಮಿಲಿ ವಾಕ್ ಬರೋರು ಸಾಯಂಕಾಲ. ನಿಜ ನಿಜ. ಈಗ ಹಿಂದೆ ನಿಮ್ಮ ಅಪ್ಪ ರಾಗಿ ಬೆಳೆಯೋದಕ್ಕೂ ಈಗ ನೀವು ರಾಗಿ ಬೆಳೆಯೋಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಸರ್? ವ್ಯತ್ಯಾಸ ಅಂದ್ರೆ ಈಗ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಬದಲಾವಣೆ ಆದ್ಮೇಲೆ ಆಗ್ಲೂ ರಾಗಿನೂ ಚೆನ್ನಾಗಿ ಬರ್ತಿತ್ತು, ಈಗ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಈಗಿನ ಈಚೀಚೆಗೆ ರಾಗಿ ಬೆಳೆಯೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಸರ್. ಖರ್ಚು ಜಾಸ್ತಿ ಆಯ್ತಾ ಸರ್? ರಾಗಿಗೆ ಯಾಕೆ ಖರ್ಚು ಜಾಸ್ತಿ ಸರ್? ಅದು ನಾವು ಕುಂಟೆ ಪ್ರತಿಯೊಂದು ಮಾಡಿ ತೆನೆ ಎತ್ತೋದು, ಮತ್ತೆ ಮಳೆಗಳ ಬಂದ್ರೆ ಹೋಯ್ತದು, ಈ ಬುಡಕ್ಕೆ ಹೋದ್ರು ಅದಕ್ಕೂ ಖರ್ಚು ಜಾಸ್ತಿ. ಅದರಿಂದ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ. ಅಂದರೆ ಬೆಳೆದ್ರೆ ಆಯ್ತಾ, ಈಗಂದ್ರೆ ನಮ್ಮ ಏರಿಯಾದಲ್ಲಿ ಬೆಳೆಯೋರು ಕಮ್ಮಿ ಸರ್. ಅಲ್ಲ ಶಿವಪ್ರಸಾದ್, ಈಗ ಕಬ್ಬು ಭತ್ತ ಎಲ್ಲದನ್ನು ಸಾವಯವದಲ್ಲಿ ಬೆಳೆದು ಖರ್ಚು ಕಡಿಮೆ ಮಾಡ್ಕೊಂಡೇ ಬೆಳೀತಿದ್ದೀರಿ, ರಾಗಿನೂ ಯಾಕೆ ಬೆಳೆದು ತೋರಿಸ್ಬಾರ್ದು ಕಡಿಮೆ ಖರ್ಚಲ್ಲಿ ನೀವು? ಅಲ್ಲ ಸರ್, ಸದ್ಯಕ್ಕೆ ಮಾಡಿಲ್ಲ ಸರ್. ಮಾಡ್ಬೇಕು. ಅಲ್ಲ ಮನೆಗೆ ಬೆಳ್ಕತ್ತಿರಲ್ಲ, ಎಷ್ಟು ಖರ್ಚು ಮಾಡ್ತೀರಿ? ಸ್ವಲ್ಪ ಲೇಬರ್ದು ಜಾಸ್ತಿ ಆಯ್ತದೆ ಸರ್. ಹೌದಾ? ನೀವು ಒಟ್ಲಾಕ್ಬಿಟ್ಟು ಸಸಿ ನಾಟಿ ಮಾಡ್ತೀರೋ ಅಥವಾ ಸಾಲ್ ಬಿತ್ತನೆ ಮಾಡ್ತೀರೋ ಎರಚ್ತೀರೋ? ಒಟ್ಲಾಕ್ಬಿಟ್ಟು. ಒಟ್ಲಾಕೋ ಪದ್ಧತಿ ಇದೆ. ಪದ್ಧತಿ ಹೇಗೆ ಹಾಕ್ತೀರಿ ಒಟ್ಲು ಸರ್? ಬೆಡ್ ರೆಡಿ ಮಾಡ್ಕೊತೀವಿ ಫಸ್ಟು, ಎಲ್ಲ ಇಂಟೆಲನ್ನು ಕೆಚ್ಚಿ ಅವಾಗ ಎಕರೆಗೆ 3 kg ತಗೋತೀವಿ ಬೀಜನ. ಅದನ್ನು ಇದು ಮಾಡ್ಬಿಟ್ಟು 21 ದಿನಕ್ಕೆ ನಾವು ಸಾಲು ಇದ್ದೀವಿ. ಸಾಲು ಅಂದ್ರೆ ಏನಂತರ ಇರುತ್ತೆ? ಸಾಲಿನ ಸಾಲು ಗಿಡದ ಗಿಡ 2 ಅಡಿ 2 ಅಡಿ 2 ಅಡಿ ಹೊಡಿ, 1-1.5 ಬರ್ಬೋದು. 2.5 ಕೆನೆಗಳಲ್ಲಿ ಬಿಡಿಸ್ತೀವಿ ಸರ್. ಮತ್ತೆ ಕುಂಟೆ ಹಾಯಿಸ್ಬೇಕಲ್ಲ ಸರ್. ಅಂದ್ರೆ ಚಚ್ಚೌಕ ನಾಟಿ ನಿಮ್ದು? ಇಲ್ಲ ಸ್ಟ್ರೈಟ್ ಸರ್. ಅಲ್ಲ ಸ್ಟ್ರೈಟ್ ಸರಿ, ಅಡ್ಡಡ್ಡಾನು ಸಾಲು ಬರುತ್ತಲ್ವ ನಿಮ್ಗೆ? ಅಡ್ಡಡ್ಡಾನು ಬರಲ್ಲ, ಒಂದೇ ಸಾಲು ಹೊಟ್ಟೈತೆ. ಒಂದೇ ಸಾಲು? ಒಂದೇ ಸಾಲು ಸರ್. ಅಂದ್ರೆ ಪೈರು ನಾಟಿ ಮಾಡುವಾಗ ಸಾಲಲ್ಲಿ ಇಟ್ಕೊಂಡು, ಸಾಲಲ್ಲಿ ನಾಟಿ ಮಾಡುವಾಗ್ಲೂ ಸರಿಯಾದ ಅಂತರದಲ್ಲಿ ಮಾಡಲ್ವ ನೀವು? ಅದೇ ಸಾಲ್ ಬಿಟ್ಟಿರ್ತಾರ ನೋಡಿ, ಈ ತೆರೆ ಹೊಡೆದಿರ್ತಾರಲ್ಲ, ತೆರೆ ಮಗ್ಳು ಕೊಟ್ಕೊಂಡು. ಒಂದೊಂದೇ ಪೈರ ಅಥವಾ? ಇಲ್ಲ, 2-3. 2-3 ಮಾಡ್ತೀರ? ಒಂದು 15-20 ದಿನ ಆದ್ಮೇಲೆ ಕುಂಟೆ ಹೊಡಿತೀವಿ ಫಸ್ಟು. ಅದೆಲ್ಲ ಪೈರು ಇದು ಮಾಡಿದ್ಮೇಲೆ ಮೇಲೆ. ರಾಗಿ ಒಳಗಡೆ ಏನು ಬೆಳ್ಕೊಳ್ಳಲ್ವಾ? ಬರೀ ರಾಗಿ ಮಾತ್ರ? ರಾಗಿ ಮಾತ್ರ ಸರ್. ಹೌದಾ? ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಬೇರೆ ಬೇರೆದೆಲ್ಲ ಮಿಶ್ರ ಮಾಡಿ ಬೆಳೆಯೋರು ಸರ್. ಬೆಳಿಗ್ಗೆ ಅಂದ್ರೆ ಅವಾಗ ಈ ಕುಂಟೆ ಹೊಡಿಕ್ ಆಗಲ್ಲ ಆಗ ಒಳಗಡೆ. ಸಾಲು ಅಂದ್ರೆ ಅಗಲ ಮಾಡ್ಕೊಂಡ್ ಬೇಕಾದ್ರೆ ಮಾಡ್ಬೋದು. ಅಲ್ಲ, ಒಂದ್ ಸಾಲ ತಪ್ಸಿ ಅಲ್ಲಿಗೆ ಇನ್ನೇನಾದ್ರು ಹಾಕೊಳ್ಳೋದಪ್ಪ? ಇಲ್ಲ, ಸದ್ಯಕ್ಕೆ ಆತರ ಮೆಥಡ್ ಮಾಡಿಲ್ಲ ಸರ್. ರಾಗಿ ಮಾತ್ರ ಬೆಳಿತಿದ್ದೀರಿ. ಮತ್ತೆ ನಿಮ್ ಮನೆಗೆ ಬೇಕಾದ್ದು ಬೇಳೆಕಾಳು? ನಾವೆಲ್ಲ ಹೊರಗಡೆ ತಗತ್ತೀವಿ ಸರ್. ತಗೊಳ್ಳೋದು? ಒಂದ್ಸರಿ ಮುಸ್ಕಿನ ಜೋಳ ಹಾಕ್ಸಿದ್ದೆ 5-5.5 ಎಕರೆಗೆ. ಮಲ್ಲಿಕಾರ್ಜುನ್ ಅಂತಿದ್ರು, ಅವ್ರು ಬಂದು ಇದು ಮಾಡಿದ್ರು. ನಮ್ಗೆ ಅನುಭವ ಇಲ್ಲ, ಅವರೇ ಲೇಬರ್ ಕಳಿಸಿ ಈ ಥರ ಮಾಡಬೇಕು ಅಂತ ಎಲ್ಲ ತೋರಿಸಿದ್ರು. ಮತ್ತೆ ಬೆಳೀತಾ ಇಲ್ವಾ ಆಗ್ಮೇಲೆ? ಸದ್ಯಕ್ಕೆ ಬೆಳೆದಿಲ್ಲ ಸರ್, ಯಾಕೆಂದ್ರೆ ಇವೆಲ್ಲ ಕಬ್ಬು ಮಾಡಿಬಿಟ್ಟಿದ್ದು, ಜೊತೆಗೆ ಅವಾಗ ಗ್ಯಾಪ್ ಬಿದ್ದೋಗ್ಬಿಡ್ದು ಸರ್. ಆಮೇಲೆ ಅವ್ರನ್ನೇ ಕರ್ಕೊಂಡ್ಬಂದು ತೋರಿಸ್ದೆ. ಮತ್ತೆ ಈಗಿದಾರೆ ನೋಡಿ ನಮ್ಮ, ಅವ್ರು ಬಂದು ಗ್ಯಾಪ್ ಇದ್ದದ ಅಂತ ತಗಣಿ ತಗೊಂಡು ಅವ್ರ ಹತ್ರನೇ ತಗಣಿನ ಮಧ್ಯ ಗ್ಯಾಪ್ ಇರೋ ಜಾಗಕ್ಕೆ ಹಾಕಿದ್ರಿ ಸರ್. ಆ ತಗಣಿನೂ ಅವ್ರಿಗೆ ಕೊಟ್ಟು, ಅಂದ್ರೆ ಮುಸ್ಕಿನ ಜೋಳ ಅವಾಗ ರೇಟ್ ಕಮ್ಮಿ ಇತ್ತು ಸರ್, ತುಂಬಾ ಕಮ್ಮಿ ಆಯ್ತು. ಮೇವು ನಿಮ್ಗೆ ಅನುಕೂಲ ಆಯ್ತು, ತನಿಗೆ ಮೇವ್ ಆಯ್ತು ಅಲ್ವಾ? ಈಗ ಮರ ಅಂತ ನಿಮ್ಮ ಹತ್ರ ತೆಂಗು ಮಾತ್ರ? ತೆಂಗು ಮಾತ್ರ ಸುತ್ತ ತೇವರಿ ತೇಗ ಹಾಕೊಂಡಿದ್ದೀರಿ? ತೇಗ, ಸಿಲ್ವರ್ ಲೋಕು, ಎಬ್ಬೆವು. ಹೌದಾ? ಹಣ್ಣಿನ ಗಿಡ ಏನ್ ಹಾಕೊಂಡಿಲ್ವ? ಹಣ್ಣಿನ ಗಿಡ ಸದ್ಯಕ್ಕೆ ಇವಾಗ ಸರ್. ಏನು? ಅದೇ ಹಲ್ಸ ಹಾಕೊಂಡಿದ್ದೀವಿ, ನಿಂಬೆ ಹಾಕೊಂಡಿದ್ದೀವಿ. ಅಂದ್ರೆ ಅವಿನ್ನು ಸಸಿಗಳು ಚಿಕ್ಕವು? ಚಿಕ್ಕವು. ತೃಪ್ತಿಯಾಗಿದ್ದೀರಿ ಶಿವಪ್ರಸಾದ್ ಅವರೇ? ಖುಷಿಯಾಗಿದ್ದೀರಿ ಅಲ್ವಾ? ಇನ್ನು ಏನಾದ್ರು ಮಾಡಬೇಕು? ಏನು ಸರ್, ಇದನ್ನೇ ಮೇಂಟೈನ್ ಮಾಡ್ಕೋಬಹುದು ಅಂತ ಅವರು ಮಗ ಸೊಸೆ ಅದು ಮಾಡ್ತಾರೆ. ಓಕೆ. ಜೊತೆಗೆ ಎರೆಹುಳಗೊಬ್ಬರದು ಮತ್ತೆ ಬಿಸ್ನೆಸ್ ನೋಡ್ಕೋಬೇಕು. ಈ ವಯಸ್ಸಲ್ಲೂ ಓಡಾಡ್ತಾ ಇದ್ದೀರಿ? ಅದೇ ನೋಡಿ, ವ್ಯವಸಾಯದ ಬಗ್ಗೆ ಪ್ರೀತಿ ಇಟ್ಕೊಂಡ್ರೆ, ಕಷ್ಟಪಟ್ಟು ಕೆಲಸ ಮಾಡಿದ್ರಿ. ಮಾಡ್ತೀನಿ ಸರ್ ಈಗ ಅಲ್ವಾ, ನನ್ನ ಕೈಲಾದಷ್ಟು ಮಾಡ್ತೀನಿ ಲೇಬರ್ ಜೊತೆ ಅಲ್ವಾ. ಸುಖವಾಗಿದ್ದೀರಿ? ಮಕ್ಕಳು ಚೆನ್ನಾಗಿ ನೋಡ್ಕೋತಾರಿಯ? ನೋಡ್ತಾರೆ ಸರ್. ನಿಮ್ಮನ್ನ ನಿಮ್ಮ ಹೆಂಡ್ತಿನ? ಹೌದು ಸರ್. ಅದಲ್ಲೇನಿಲ್ಲ ಸರ್. ಹೌದಾ? ಸೊಸೆನೂ ಅಷ್ಟೇ, ತುಂಬಾ ಒಳ್ಳೆ ಹುಡುಗಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ. ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ, ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ ಅಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೆ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಆಯ್ತು ಶಿವಪ್ರಸಾದ್, ನಮ್ಮ ಕೇಳುಗರು ನಿಮ್ ಜೊತೆ ಮಾತಾಡ್ಬೇಕು ಅಂತಾದ್ರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದೆ? 9972422948. ಇನ್ನೊಮ್ಮೆ ಹೇಳ್ತೀರಾ? 9972422948. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9972422948.